ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸೆ ರೇಷ್ಮೆ ಐಸೆ ರೇಷ್ಮೆ ಐಸೆ ರೇಷ್ಮೆ ಐಸೆ ರೇಷ್ಮೆ ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಉದ್ಯಮಶೀಲತೆಗೆ ಅವಕಾಶಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಡಿ ಜೋಯ್ಸಿರಾಣಿ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಡಾಕ್ಟರ್ ಜೋಯ್ಸಿರಾಣಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಹಿಪ್ಪುನೇರಳೆ ಹಾಗೂ ರೇಷ್ಮೆ ಕೃಷಿ ಈ ಎರಡೂ ವಿಭಾಗಗಳಲ್ಲಿ ಉದ್ಯಮಶೀಲತೆಗೆ ಏನು ಅವಕಾಶಗಳಿದ್ದಾವೆ, ಏನೆಲ್ಲ ಹೊಸ ಹೊಸ ಉದ್ಯಮಶೀಲರು ಈ ಕ್ಷೇತ್ರದಲ್ಲಿ ಹುಟ್ಕೋತಾ ಇದ್ದಾರೆ, ಎಲ್ಲೆಲ್ಲಿ ಎಂಟರ್ಪ್ರಿನರ್ಸ್ ಆಗೋದಕ್ಕೆ ಅವಕಾಶ ಇದೆ, ಯುವಕ ಯುವತಿಯರು ಗ್ರಾಮೀಣ ಪ್ರದೇಶದಲ್ಲಿ ರೇಷ್ಮೆ ಕೃಷಿಯನ್ನು ಕೈಗೊಳ್ಳೋದ್ರ ಜೊತೆಗೆ ಉದ್ಯಮಶೀಲರಾಗಿ ಯಾವ ರೀತಿ ಅವರದ್ದೇ ಆದಂತಹ ಒಂದಷ್ಟು ಉದ್ಯಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ರೇಷ್ಮೆ ಕೃಷಿಗೆ ಪೂರಕವಾಗಿ ಸ್ಥಾಪನೆ ಮಾಡ್ಕೋಬೋದು. ಮೈಸೂರಿನಲ್ಲಿರುವಂತಹ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಉದ್ಯಮಶೀಲರಿಗೆ ತರಬೇತಿಯನ್ನು ನೀಡೋದಕ್ಕೆ ವಿಶೇಷವಾದ ಯೋಜನೆಯನ್ನೇನಾದರೂ ಹಾಕ್ಕೊಂಡಿದೆಯಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಅವಶ್ಯವಾಗಿ ಸರ್. ಇವತ್ತು ನಾವು ನೋಡಿದರೆ ರೇಷ್ಮೆ ಕೃಷಿಯಲ್ಲಿ ಹಿಪ್ಪುನೇರಳೆ ರೇಷ್ಮೆ ತುಂಬ ಮುಖ್ಯವಾಗಿದೆ. ಅದು ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳುನಾಡು ಈ ರಾಷ್ಟ್ರಗಳು ಸುಮಾರು ರೈತರು ಹೆಚ್ಚು ಕಮ್ಮಿ ಈಗ ನಾವು ಭಾರತ ದೇಶದಲ್ಲಿ ಇರೋ ಟೋಟಲ್ ಸೆರಿಕಲ್ಚರಲ್ ನೋಡಿದರೆ 9.5 million ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅದರಲ್ಲಿ ಫಾರ್ಮರ್ಸ್ ಅಂದರೆ ರೈತರೇ ಅಲ್ಲ, ವಿವಿಧ ಉದ್ಯಮಕಾರರು, ಯಾರು ನಾವು ಆಂಟ್ರಪ್ರನ್ಯೂರ್ಸ್ ಅಂತ ಕರಿತೀವಲ್ವ, ವಿವಿಧ ರೀತಿ ಉದ್ಯಮಗಳು ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಾವು ಮುಖ್ಯವಾಗಿ ನೋಡಿದರೆ ಈಗ ರೇಷ್ಮೆ ಕೃಷಿ ಲಾಭದಾಯಕ ಆದಾಯ ಒದಗಿಸಲು ಮಾತ್ರವೇ ಅಲ್ಲ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ. ಅಂದರೆ ಡಬಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತೀವಿ. ಯಾವ ರೀತಿ ಅಂದರೆ ಈಗ ಮಲ್ಬೆರಿ ಅಥವಾ ಹಿಪ್ಪುನೇರಳೆ ರೇಷ್ಮೆಗೂಳು ಉತ್ಪಾದನಾ ಮುಖಾಂತರ ಪ್ರತಿ ರೈತರು 1 ರೂಪಾಯಿಗಿಂತ ಹೆಚ್ಚಿನ ಆದಾಯ ಆಲ್ರೆಡಿ ತಗೊಳ್ತಿದ್ದಾರೆ. ಅದರ ಜೊತೆಗೆ ವಿವಿಧ ಉದ್ಯಮಗಳು ಜೊತೆಗೆ ಮಾಡೋದರಿಂದ ಇನ್ನೂ ಹೆಚ್ಚಿನ ಆದಾಯ ಗಳಿಸಬಹುದು. ಹೇಗೆ ಅಂದರೆ ಈಗ ನಾವು ಮುಖ್ಯವಾಗಿ ಎರಡು ಥರ ಹೇಳ್ತೀವಿ ಸರ್, ಪ್ರೀ ಕಕೂನ್, ಪೋಸ್ಟ್ ಕಕೂನ್ ಅಂತ. ಪ್ರೀ ಕಕೂನ್ ಅಂದರೆ ಹೇಗಂದರೆ ಗೂಳು ಉತ್ಪಾದನೆ ಮಾಡೋ ತನಕ ರೈತರು ಲ್ಯಾಂಡ್ ಬೇಸ್ಡ್ ಅಂದರೆ ಫಾರ್ಮ್ ಇರೋರು ರೈತರು ಯಾವ ಥರ ಉದ್ಯಮಗಳು ಮಾಡ್ಕೋಬೋದು. ಹಾಗೆ ಪೋಸ್ಟ್ ಕಕೂನ್ ಅಂದರೆ ಗೂಳಿಂದ ದಾರ ತೆಗೆಯೋದು, ರೇಷ್ಮೆ ದಾರ ತೆಗೆಯೋದು, ಅದ್ರ ಜೊತೆವಾಗಿ ಯಾವ ಥರ ಉದ್ಯಮಗಳು ಮಾಡ್ಕೋಬೋದು ಅಂತ. ಈಗ ನಾನು ಗ್ರಾಮೀಣ ಪ್ರಾಂತದಲ್ಲಿ ಇರೋ ರೈತರು ಆಗಲಿ ಆಂಟ್ರಪ್ರಿನ್ಯೂರ್ಸ್ ಅವರ ಉದ್ಯಮಗಳಿಗೆ ಮುಖ್ಯವಾಗಿ ಉಪಯೋಗ ಆಗಬೇಕಂತ ಪ್ರೀ ಕಕೂನ್ ಸೆಕ್ಟರಲ್ಲಿ ಯಾವ ಥರ ಉದ್ಯಮಗಳು ಅವಕಾಶಗಳಿದೆ ಅಂತ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಮೊದಲಾಗಿ ನೋಡಿದರೆ ರೈತರಿಗೆ ಬೇಕಾಗಿರೋದು ಸಸಿಗಳು, ಒಂದು ಕ್ವಾಲಿಟಿ ಮಲ್ಬೆರಿ ಸ್ಯಾಪ್ಲಿಂಗ್ಸ್ ಅಂತ ಹೇಳ್ತೀವಿ, ಅವ್ರ ಹೆಲ್ದಿ ಮಲ್ಬೆರಿ ಸ್ಯಾಪ್ಲಿಂಗ್ಸ್. ಈಗ ಒಳ್ಳೆ ಸ್ಯಾಪ್ಲಿಂಗ್ಸ್ ರೈತರಿಗೆ ಬೇಕು, ಸಸಿ ಬೇಕಂದರೆ ಮಲ್ಬೆರಿ ಸ್ಯಾಪ್ಲಿಂಗ್ ಯೂನಿಟ್ ಆರ್ ನರ್ಸರಿ ಬೇಕಾಗತ್ತೆ. ಈ ನರ್ಸರಿಗೆ ಯಾಕಂದರೆ ಸರ್, 1 ಎಕರೆ ನರ್ಸರಿ ಮೇಂಟೈನ್ ಮಾಡಬೇಕಂದ್ರೆ ಅದು ಜೊತೆಗೆ ಮೊದಲಾಗಿ ಒಂದು ಮದರ್ ಗಾರ್ಡನ್ ಅಂತ ಹೇಳ್ತೀವಿ, ಮದರ್ ಗಾರ್ಡನ್ನ ಅವರು ಮೇಂಟೈನ್ ಮಾಡ್ಕೋಬೇಕು. ಅದು ಎಸ್ಟಾಬ್ಲಿಷ್ ಮಾಡೋಕ್ಕೆ 1 ವರ್ಷ ಆಗುತ್ತೆ. 1 ವರ್ಷ ಆದಮೇಲೆಯಿಂದ ಅದರಿಂದ ಬರೋ ಕಡ್ಡಿಗಳಿಗೆ ಯೂಸ್ ಮಾಡಿಕೊಂಡು ಅವರು ಒಂದು ನರ್ಸರಿ ಯೂನಿಟ್ನ ರನ್ ಮಾಡ್ಕೋಬೋದು. ಒಂದು ನರ್ಸರಿಯಲ್ಲಿ ಅಂದರೆ 1 ಎಕರ್ ನರ್ಸರಿ ಯೂನಿಟ್ ಅಂತ ತೊಗೊಂಡ್ರೆ ನಾವು ಒಂದು ಬ್ಯಾಚ್ ಅಂದರೆ 6 months ಡ್ಯೂರೇಷನಲ್ಲಿ 120,000 ಸಸಿಗಳು ಅವರು ಉತ್ಪನ್ನ ಮಾಡ್ಕೋಬೋದು. ಈಗ ಮಾರ್ಕೆಟಲ್ಲಿ ಅಥವಾ ನಾವು ನೋಡಿದರೆ ಒಂದು ಸಸಿಗೆ 3 ರೂಪಾಯಿಂದ 5 ರೂಪಾಯಿ ತನಕ ಬೆಲೆ ಇದೆ. ಹಾಗೆ ಅವರು ಉತ್ಪನ್ನ ಮಾಡೋಕ್ಕೆ ಒಂದು ಸಸಿಗೆ ಹೆಚ್ಚು ಕಮ್ಮಿ 1-2 ರೂಪಾಯಿಂದ 3 ರೂಪಾಯಿ ತನಕ ಖರ್ಚಾಗತ್ತೆ. ಆ ಥರ ಅವರಿಗೆ ಅಧಿಕ ಆದಾಯ ಸಿಗತ್ತೆ. ಹಾಗೆ ನೆಕ್ಸ್ಟ್ ಅಂತ ಹೋಗಿದ್ರೆ ಬೀಜ ಉತ್ಪತ್ತಿ ಕೇಂದ್ರಗಳು ಅಂದ್ರೆ ಸೀಡ್ ಪ್ರೊಡಕ್ಷನ್ ಸೆಂಟರ್ಸ್, ನಾವು ಗ್ರೈನೇಜ್ ಅಂತ ಕರಿತೀವಿ. ಇಲ್ಲಿ ಏನಂದ್ರೆ ಮಲ್ಬರಿ ಅಥವಾ ರೇಷ್ಮೆನಲ್ಲಿ ಗುಣಮಟ್ಟದ ಬೀಜ ತುಂಬಾ ಮುಖ್ಯವಾಗಿದೆ ಸರ್. ಸೊ ಈ ಗುಣಮಟ್ಟದ ಬೀಜ ಉತ್ಪನ್ನ ಮಾಡೋಕ್ಕಾಗಿ ಈ ವಿತ್ತನ ಉತ್ಪತ್ತಿ ಕೇಂದ್ರಗಳು ಗ್ರೈನೇಜ್ ಆರ್ ಸೀಡ್ ಪ್ರೊಡಕ್ಷನ್ ಯೂನಿಟ್ಸ್ ಇದೆ. ಸೀಡ್ ಪ್ರೊಡಕ್ಷನ್ ಯೂನಿಟ್ ಅನ್ನೋದು ಬಹಳ ಹೈ ಇನ್ವೆಸ್ಟ್ಮೆಂಟ್ ಯೂನಿಟ್, ಅಂದ್ರೆ ಇದು ಎಸ್ಟಾಬ್ಲಿಷ್ ಮಾಡೋಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಹಾಗೆ ರೈತರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು, ಅವರಿಗೆ ಎಲ್ಲ ತಾಂತ್ರಿಕತೆಗಳ ಬಗ್ಗೆ ಜ್ಞಾನ ಇರಬೇಕು, ಅಳವಡಿಸ್ಕೊಂಡು ಇರಬೇಕು. ಆ ಥರ ಅವರು ಲೈಸೆನ್ಸ್ ಮುಖಾಂತರ ಸೀಡ್ ಪ್ರೊಡಕ್ಷನ್ ಸೆಂಟರ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೀಡ್ ಪ್ರೊಡಕ್ಷನ್ ಸೆಂಟರ್ ಹೇಗೆ ಅಂದರೆ, ಒಂದು ಸೀಡ್ ಪ್ರೊಡಕ್ಷನ್ ಯೂನಿಟಲ್ಲಿ 1 ವರ್ಷಕ್ಕೆ 20 ಲಕ್ಷ ಬೀಜನ ಉತ್ಪನ್ನ ಮಾಡ್ಬೋದು. ಇದು ಇಯರ್ ರೌಂಡ್ ಆ್ಯಕ್ಟಿವಿಟಿ, ಅಂದರೆ ವರ್ಷ ಪೂರ್ತಿ ಅವರು ಉತ್ಪನ್ನ ಮಾಡ್ಬೋದು. ಒಂದೊಂದು ಸಲ ಸಮ್ಮರಲ್ಲಿ ಸ್ವಲ್ಪ ಕಮ್ಮಿ ಆದರೂ ಕೂಡ 1 ವರ್ಷನಲ್ಲಿ ಓವರ್ಆಲ್ 20 ಲ್ಯಾಕ್ಸ್ ಸೀಡ್ಸ್ ಅವರು ಪ್ರೊಡ್ಯೂಸ್ ಮಾಡ್ಬೋದು. ಈಗ ಸೀಡ್ ಪ್ರೊಡಕ್ಷನ್ ಸೆಂಟರ್ ರನ್ ಮಾಡಬೇಕು ಅಂದರೆ ಅವರಿಗೆ ನಾವು ನಿರ್ದಿಷ್ಟ ಹೌಸ್ ಬಿಲ್ಡಿಂಗ್ ಏನಂತ ಹೇಳ್ತೀವೋ ಅದ್ರ ಪ್ರಕಾರವಾಗಿ ಅವ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕಾಗುತ್ತೋ ಅದೆಲ್ಲ ತೊಗೊಂಡಿರ್ಬೇಕು ಸರ್. ಅದ್ರ ಜೊತೆಗೆ ಅವ್ರ ಹತ್ರ ಟ್ರೈನ್ಡ್ ಮ್ಯಾನ್ ಪವರ್ ಇರಬೇಕು, ಅವ್ರಿಗೆ ಎಲ್ಲ ತಾಂತ್ರಿಕತೆ ಬಗ್ಗೆ ಅವಗಾಹನ ಇರಬೇಕು, ಆವಾಗ ಮಾತ್ರ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡೋಕ್ಕೆ ಆಗುತ್ತೆ. ಹಾಗೆ ನೆಕ್ಸ್ಟ್ ನಾವು ಕಮರ್ಷಿಯಲ್ ಚಾಕಿ ಸೆಂಟರ್ ಅಂತ ಹೇಳ್ತೀವಿ, ವಾಣಿಜ್ಯ ಚಾಕಿ ಉತ್ಪಾದನಾ ಕೇಂದ್ರಗಳು, ಕಮರ್ಷಿಯಲ್ ಚಾಕಿ ಸೆಂಟರ್. ಇದು ಹೇಗೆ ಅಂದರೆ, ನಮಗೆಲ್ಲರಿಗೂ ಗೊತ್ತಿದೆ, ಈಗ ಮುಂಚೆ ರೈತರು ಬೀಜ ತಂದು ಚಾಕಿ ಮಾಡಿಕೊಂಡು ರೇಷ್ಮೆ ಹುಳನ ಸಾಕಣೆ ಮಾಡ್ತಿದ್ದು, ಬಟ್ ಈವಾಗ ಎಲ್ಲರೂ ಚಾಕಿ ಕೇಂದ್ರದಿಂದ ಚಾಕಿ ಮರಿಗಳನ್ನು ತಂದು ಗೂಡು ಉತ್ಪಾದನೆ ಮಾಡ್ತಿದ್ದಾರೆ. ಈ ಚಾಕಿ ಸೆಂಟರ್ಸ್ ಹೇಗಾಗಿದೆ ಅಂದರೆ, ಒಂದು ಒಳ್ಳೆ ಆಂಟ್ರಪ್ರಿನರ್ಶಿಪ್ ಮಾಡೆಲ್ ಆಗಿದೆ ಸರ್. ಈ ಚಾಕಿ ಸೆಂಟರ್ಸ್ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ. ಹೇಗೆ ಅಂದರೆ, ನಮ್ಮ CSRTI ಈ ಚಾಕಿ ಸೆಂಟರ್ಸ್ ಒಳ್ಳೆಯ ಲಾಭದಾಯಕವಾಗಿ ಮಾಡಲಕ್ಕಾಗಿ ಐಡಿಯಲ್ ಚಾಕಿ ಸೆಂಟರ್ ಮಾಡೆಲ್ ಅಂತ ಒಂದು ಡೆವಲಪ್ ಮಾಡಲಾಗಿದೆ. ಅದಕ್ಕೆ ಹೇಗೆ ಅಂದರೆ, ಒಂದು ಐಡಿಯಲ್ ಚಾಕಿ ಸೆಂಟರ್ ಮಾಡೋಕ್ಕೆ ಅವ್ರ ಹತ್ರ 3.2 ಎಕರ್ಸ್ ಜಮೀನು ಇರಬೇಕು. ಆ 3.2 ಎಕರ್ಸ್ನ ಅವರು 4 ಭಾಗ 4 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿಕೊಂಡು, ಒಂದು ಪಾರ್ಟ್ ಅಂದರೆ 0.8 ಎಕರಿಂದ ಒಂದು ಬ್ಯಾಚ್ಗೆ 5,000 ಮೊಟ್ಟೆಗಳನ್ನು ಚಾಕಿ ಮಾಡ್ಬೋದು. ಸೊ ಆ ರೀತಿ 1 ವರ್ಷದಲ್ಲಿ 32-35 ಬ್ಯಾಚಸ್ ಮಾಡ್ಬೋದು. ಅಂದರೆ 1 ವರ್ಷಕ್ಕೆ 160,000 180,000 ತನಕ ಮರಿಗಳನ್ನು ಉತ್ಪನ್ನ ಮಾಡ್ಕೋಬೋದು. ಈ ಚಾಕಿ ಸೆಂಟರ್ಗೂ ಹೇಗೆ ಅಂದರೆ, ಮುಖ್ಯವಾಗಿ ಫಸ್ಟ್ ಅವ್ರ ಹತ್ರ ಗಾರ್ಡನ್ ಇರಬೇಕು, 3.2 ಎಕರ್ಸ್ ಗಾರ್ಡನ್ ಮಿನಿಮಮ್ ಇರಬೇಕು. ಆ 3.2 ಎಕರ್ಸ್ ಗಾರ್ಡನ್ ಜೊತೆಗೆ ಈ ಚಾಕಿ ರೇರಿಂಗ್ ಹೌಸ್, ಐಡಿಯಲ್ ಚಾಕಿ ರೇರಿಂಗ್ ಹೌಸ್ ಅಂತ ನಾವೇನು ಡೈಮೆನ್ಷನ್ಸ್ ಎಲ್ಲ ಹೇಳ್ಕೊಡ್ತೀವೋ ಆ ರೀತಿಯಲ್ಲಿ ಅವರು ಮನೆ ಮಾಡ್ಕೋಬೇಕು. ಅದ್ರ ಜೊತೆಗೆ ರೇರಿಂಗ್ ಎಕ್ವಿಪ್ಮೆಂಟ್ಸ್, ರೇರಿಂಗ್ ಟ್ರೇಸ್ ಆಗಲಿ, ಹೀಟರ್, ಹ್ಯುಮಿಡಿಫೈಯರ್, ರೇರಿಂಗ್ ಸ್ಟ್ಯಾಂಡ್ಸು, ಅದೆಲ್ಲ ನಾವು ಅವರಿಗೆ CSRTI ನಡೀತಾ ಇರೋದ್ರಂಥ ಟ್ರೈನಿಂಗ್ ಪ್ರೋಗ್ರಾಮ್ಸಲ್ಲಿ ಅವರು ಕಂಪಲ್ಸರಿ 90 ಡೇಸ್ ಟ್ರೈನಿಂಗ್ ಮಾಡ್ಕೊಂಡಿರ್ಬೇಕು ಸರ್. ಆವಾಗ ಕೇಂದ್ರ ರೇಷ್ಮೆ ಮಂಡಳಿಯಿಂದ ಅವರಿಗೆ ಲೈಸೆನ್ಸ್ ಸಿಗತ್ತೆ. ಈ ಲೈಸೆನ್ಸ್ ತಗೊಂಡಿದ್ದವರು ಮಾತ್ರ ಚಾಕಿ ಸೆಂಟರ್ನ ನಡೆಸಲಕ್ಕೆ ಅವರಿಗೆ ಪರ್ಮಿಷನ್ ಇರುತ್ತೆ. ಅಂದ್ರೆ ಚಾಕಿ ಕೇಂದ್ರವನ್ನು ನಡೆಸುವಂತವ್ರಿಗೆ ತಾವು ತರಬೇತಿ ಕೂಡ ಕೊಡ್ತೀರಾ? ಎಸ್ ಸರ್, ಎಸ್, 90 ಡೇಸ್ ಟ್ರೈನಿಂಗ್ ಕಂಪಲ್ಸರಿ ಮಾಡ್ಬೇಕು ಅವರು. ಅವರು 10th ಕ್ಲಾಸ್ ಓದಿದ್ರೆ ಸಾಕು, ಎಡ್ಯುಕೇಶನ್ ಡೀಟೇಲ್ಸ್, ಅವ್ರ ಲೊಕೇಶನ್ ಪ್ರೂಫ್ ಎಲ್ಲ ತಗೊಂಡು ನಾವು ಇಲ್ಲಿ ರೆಗ್ಯುಲರ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. SLC ಪಾಸ್ ಆಗಿರ್ಬೇಕು ಸರ್. ಹೌದಾ? SLC ಪಾಸ್ ಆಗಿರೋದು ವಿದ್ಯಾರ್ಹತೆ. ಎಸ್. ವಯೋಮಿತಿ ಏನಾದ್ರು ಇದೆಯಾ? ಇಲ್ಲ ಸರ್, ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಅಡಲ್ಟ್ಸ್ ಆಗಿರಬೇಕು. ಗರಿಷ್ಠ ವಯೋಮಿತಿ ಏನಿಲ್ಲ ಅವ್ರಿಗೆ. ಇಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಚಾಕಿ ರೇರಿಂಗ್ ಸೆಂಟರ್ ಇದೆ, ಮಾಡೆಲ್ ಚಾಕಿ ರೇರಿಂಗ್ಸ್. ಅದರಲ್ಲಿ ರೆಗ್ಯುಲರ್ ಆಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಥಿಯರಿನೂ ಹೇಳ್ಕೊಡ್ತಾರೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗು ಹೇಳ್ಕೊಡ್ತಾರೆ. ಅದರಿಂದ ಅವರು ಲೈಸೆನ್ಸ್ ತಗೊಂಡು ಆಮೇಲೆ ಸ್ವಯಂ ಚಾಕಿ ಸೆಂಟರ್ನ ನಡೆಸ್ಕೊಳ್ಬಹುದು ಸರ್. ಅಂದ್ರೆ ತರಬೇತಿ ನಿಮ್ಮ ಸಂಸ್ಥೆನಲ್ಲೇ ಮಾಡ್ತೀರಾ? ಎಸ್ ಸರ್, ನಮ್ಮ ಸಂಸ್ಥೆನಲ್ಲೇ. 90 ದಿವಸ ಅಂತ ಇದ್ದೀರಾ? ಎಸ್. ಅವ್ರಿಗೆ ಉಳಿಯಕ್ಕೆ ವ್ಯವಸ್ಥೆ ಏನಾದ್ರು ಇರುತ್ತಾ? ಎಸ್ ಸರ್, ಹಾಸ್ಟೆಲ್ ಅಕಾಮಿಡೇಷನ್ ಇದೆ. ಅದು ಹೆಂಗೆ ಅಂದರೆ, ನಾವು ಮೊದಲು ಅವರು ಡೀಟೇಲ್ಸ್ ಎಲ್ಲ ತೊಗೊಂಡು ಒಂದಷ್ಟು ಜನ ಸೇರಿದ ಮೇಲೆ 20 ಜನ ಅಥವಾ 10 ಮೆಂಬರ್ಸ್ಗೆ ಸೇರಿಸಿ ಒಂದು ಬ್ಯಾಚನ್ನು ಮಾಡಲಾಗತ್ತೆ ಸರ್. ಓಕೆ, ಇದು ಏನು ಪೂರ್ತಿ ಉಚಿತನಾ ಅಥವಾ? ಉಚಿತ ಇದೆ ಸರ್, ಉಚಿತ ಇದೆ. ಸೊ ಈ ಟ್ರೈನಿಂಗ್ ಮಾಡಿದರೆ ಏನು ಅನುಕೂಲ ಅಂದರೆ, ಅವರಿಗೆ ಎಲ್ಲ ನಾಲೆಜ್ ಗೊತ್ತಾಗುತ್ತೆ, ಹಾಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಇಲ್ಲಿ ಎವ್ರಿ 10 ಡೇಸ್ಗೆ ಒಂದು ಚಾಕಿ ಬ್ಯಾಚ್ ನಡೀತಾ ಇರುತ್ತೆ. ಅದರಲ್ಲಿ ಪ್ರಾಕ್ಟಿಕಲ್ ಮಾಡೋದ್ರಿಂದ ಅವರಿಗೆ ಹೇಗೆ ಟೆಂಪರೇಚರ್ ಮೇಂಟೆನೆನ್ಸ್ ಆಗಲಿ, ಹ್ಯುಮಿಡಿಟಿ ಮೇಂಟೆನೆನ್ಸ್, ಹೇಗೆ ಹೈಜೀನ್ ಮೇಂಟೆನೆನ್ಸ್ ಹೇಗೆ ಮಾಡ್ಕೋಬೇಕು, ಯಾವ ಥರ ಮಾಡಿದರೆ ಅವ್ರು ಒಳ್ಳೆ ಬೆಳೆ ಮಾಡ್ಬೋದು, ಅದೆಲ್ಲ ಗೊತ್ತಾಗಿರೋದ್ರಿಂದ ಅವರು ಸ್ವಯಂವಾಗಿ ಮಾಡುವಾಗ ಈ ಲೇಬರ್ ಅವ್ರ ಜೊತೆ ಇರೋ ಮ್ಯಾನ್ ಪವರ್ಗೂ ಅವ್ರು ಟ್ರೈನಿಂಗ್ ಕೊಡ್ಬೋದು ಸರ್. ಏಕೆಂದರೆ ಈ ಚಾಕಿ ಸೆಂಟರ್ ಮಾಡುವಾಗ ನಾವು ಚಾಕಿ ರೇರಿಂಗ್ ಹೌಸ್ ಎಕ್ವಿಪ್ಮೆಂಟ್ ಜೊತೆಗೆ ಟ್ರೈನ್ಡ್ ಮ್ಯಾನ್ ಪವರ್ ತುಂಬ ಮುಖ್ಯವಾಗಿರ್ತಾರೆ ಸರ್. ಯಾಕಂದ್ರೆ ತುಂಬ ಕಾಶಿಯಸ್ ಆಗಿ ಮಾಡಬೇಕು, ಚಾಕಿ ಹುಳುಗಳು ತುಂಬ ಸೆನ್ಸಿಟಿವ್ ಆಗಿರ್ತವೆ, ಅದರಿಂದ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಸೊ ಈ ಚಾಕಿ ಸೆಂಟರಲ್ಲಿನೂ ನಾವು ನೋಡಿದರೆ ಆ ಒಂದು 100 ಮೊಟ್ಟೆಗೆ ಈಗ ಮಾರ್ಕೆಟ್ ಬೆಲೆ 4,500 to 5,500 ವರೆಗೂ ಚಾರ್ಜ್ ಮಾಡ್ತಿದ್ದಾರೆ ಚಾಕಿ ಸೆಂಟರ್ಸ್ ಅವರು. ಸೊ ಆ ರೀತಿ ನಾವು ನೋಡಿದರೂ ಕೂಡ ಒಂದು 100 ಮೊಟ್ಟೆ ಚಾಕಿ ಮಾಡೋಕ್ಕೆ 2,500 to 3,000 ತನಕ ವೆಚ್ಚ ಆಗ್ಬೋದು ಸರ್. ಅದ್ರ ಜೊತೆಗೆ ಮಿಕ್ಕಿದ್ದು ಅವ್ರಿಗೆ ಒಳ್ಳೆ ಲಾಭ ಸಿಗತ್ತೆ. ಹಾಗೆ ಚಾಕಿ ಸೆಂಟರ್ ಆದಮೇಲೆ ನಾವು ನೋಡಿದರೆ ಹೇಗೆ ಅಂದರೆ ಮೊಬೈಲ್ ಡಿಸ್ಇನ್ಫೆಕ್ಷನ್ ಯೂನಿಟ್ ಅಂತ ಹೇಳ್ತೀವಿ. ಇದು ಏನಂದರೆ ಹೊಸದಾಗಿ ಮಾಡಿದ್ದು, ಗೌರ್ಮೆಂಟಿಂದ ಸಬ್ಸಿಡಿ ಕೊಟ್ಟು ಈಗ ಎಲ್ಲ ರೈತರು ಕಂಪಲ್ಸರಿ ಡಿಸ್ಇನ್ಫೆಕ್ಷನ್ ಮಾಡ್ಬೇಕು ಸರ್. ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ ಒಬ್ಬರೊಬ್ಬರಿಗೆ ಅನುಕೂಲ ಆಗೋದಿಲ್ಲ, ಆದ್ದರಿಂದ ಮೊಬೈಲ್ ಡಿಸ್ಇನ್ಫೆಕ್ಷನ್ ಯೂನಿಟಲ್ಲಿ 2-wheeler ಮೌಂಟೆಡ್ ಅಂದರೆ ಒಂದು ಗಾಡಿ ಕೊಡ್ತಾರೆ, ಗಾಡಿಗೆ ಮೋಟಾರ್ ಫಿಕ್ಸ್ ಮಾಡಿಕೊಂಡು ಅವರೇ ಹೋಗಿ ಒಂದು ದಿನಕ್ಕೆ 3 or 4 ಮನೆಗೆ ಸೋಂಕು ನಿವಾರಣೆ ಮಾಡಲಿಕ್ಕಾಗತ್ತೆ. ಹಾಗೆ 4-wheeler ಅಂದರೆ ಒಂದು ಜೀಪ್ಗೆ ಈ ಎಕ್ವಿಪ್ಮೆಂಟ್ ಏನೇನು ಬೇಕತ್ತೋ ಅದೆಲ್ಲ ಫಿಕ್ಸ್ ಮಾಡಿಕೊಂಡು ಒಂದು ದಿನಕ್ಕೆ ಹೆಚ್ಚು ಕಮ್ಮಿ 7-8 ಮನೆಗೆ ಡಿಸ್ಇನ್ಫೆಕ್ಷನ್ ಮಾಡ್ಬೋದು. ಆ ಡಿಸ್ಇನ್ಫೆಕ್ಟೆಂಟ್ಸ್ ಎಲ್ಲ ರೈತರೇ ಸಪ್ಲೈ ಮಾಡ್ತಾರೆ. ಆ ಡಿಸ್ಇನ್ಫೆಕ್ಷನ್ ಚಾರ್ಜ್ ಅಂದರೆ 400 to 500 ರುಪೀಸ್ ಅವರು ಚಾರ್ಜ್ ಮಾಡ್ತಾರೆ. ಆ ರೀತಿಯಲ್ಲಿ ರೈತರಿಗೂ ಅನುಕೂಲವಾಗುತ್ತೆ, ಒಳ್ಳೆ ಸೋಂಕು ನಿವಾರಣೆನೂ ಆಗುತ್ತೆ, ಅದರಿಂದ ಒಳ್ಳೆ ಲಾಭ ಒಳ್ಳೆ ಗೂಳನ್ನು ತೆಗಿಬೋದು ಸರ್, ಬೆಳೆನೂ ಚೆನ್ನಾಗಿ ಬರುತ್ತೆ. ಆ ಥರ ಮೊಬೈಲ್ ಡಿಸ್ಇನ್ಫೆಕ್ಷನ್ ಯೂನಿಟ್ಸು ಇದೆ. ಸೊ ಹಾಗೆ ಹಿಂಗೆ ನೋಡಿದರೆ ಕಕ್ಕೂನ್ ಪ್ರೊಡಕ್ಷನ್ ಯೂನಿಟ್ ಆಲ್ರೆಡಿ ರೈತರಿಗೆಲ್ಲ ಗೊತ್ತಿದೆ. ರೈತರೆಲ್ಲ ಮುಂಚೆ ಹೇಗೆ ಅಂದರೆ ಸರ್, ಸರ್ವೈವಲ್ಗೆ ಅಂತ ಹೇಳ್ತೀವಿ, ಅಂದರೆ ನಮಗೆ ಬರೋ ಆದಾಯ ನಮ್ಮ ಜೀವನಕ್ಕೆ ಸಾಕು ಅಂತ ಆ ಥರ ಯೋಚನೆ ಇತ್ತು. ಬಟ್ ಈಗ ರೇಷ್ಮೆ ಮಾಡೋ ರೈತರೆಲ್ಲರೂ ಕಮರ್ಷಿಯಲ್ ಅಂದರೆ ಒಂದು ಬಿಸ್ನೆಸ್ ಥರ ಮಾಡ್ತಿದ್ದಾರೆ ಸರ್. ಇನ್ನೋವೇಟಿವ್ ಆಗಿ ಅವರಾದ ಒಂದು ಯೋಚನೆಗಳನ್ನು ಸೇರಿಸ್ಕೊಂಡು ಎಲ್ಲರೂ ಒಳ್ಳೆ ಲಾಭ ತೆಗಿತಾ ಇದ್ದಾರೆ, ಒಳ್ಳೆ ಥರ ಗೂಳು ಅವರು ಉತ್ಪನ್ನ ಮಾಡ್ತಿದ್ದಾರೆ. ಆ ರೀತಿ ಈವನ್ ಕಕ್ಕೂನ್ ಪ್ರೊಡ್ಯೂಸರ್ಸ್ ಕೂಡ ಆಂಟ್ರಪ್ರಿನ್ಯೂರ್ಸ್ ಆಗಿ ಒಂದು ಆಂಟ್ರಪ್ರಿನ್ಯೂರ್ಶಿಪ್ ಮಾಡೆಲಲ್ಲಿ ಮಾಡ್ತಿದ್ದಾರೆ ಸರ್. ಹಾಗೆ ಇನ್ನು ಸರಿ ಪಾಲಿ ಕ್ಲಿನಿಕ್ಸ್ ಅಂತ ಹೇಳ್ತೀವಿ. ಇದು ಹೇಗೆ ಅಂದರೆ ನಮ್ಮ ರೇಷ್ಮೆಗೆ ಸಂಬಂಧಪಟ್ಟಿರೋ ಡಿಸ್ಇನ್ಫೆಕ್ಟೆಂಟ್ಸ್ ಆಗಲಿ, ಈಗ ಏನಾದರೂ ರೋಗ ಬಂದಿದೆ ಹುಳುಗಳಿಗೆ, ಅವ್ರಿಗೆ ಯಾವ ಥರ ಡಿಸ್ಇನ್ಫೆಕ್ಷನ್ ಮಾಡಬೇಕು ಅಥವಾ ಯಾವ ರೋಗ ಬಂದಿದೆ ರೈತರಿಗೆ ಗೊತ್ತಿರಲ್ಲ. ಒಂದೊಂದು ಸಲ ಇವರೇನಂದರೆ ಫಾರ್ಮರ್ ಫ್ರೆಂಡ್ಲಿ, ರೈತರ ಡೋರ್ ಸ್ಟೆಪ್ಸಲ್ಲೇ ಇನ್ಫಾರ್ಮೇಷನ್, ಅವ್ರಿಗೆ ನಾವು ಫೋನ್ ಮಾಡಿ ಅಥವಾ ನಾವು ಅವ್ರಿಗೆ ಹೋಗಿ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಹಾಗೆ ಅವ್ರ ಹತ್ರನೇ ಬೇಕಾಗಿರೋದು ಟೆಸ್ಟಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ರೇರಿಂಗ್ ಡಿಸ್ಇನ್ಫೆಕ್ಟೆಂಟ್ಸ್ ಇರುತ್ತೆ, ರೇರಿಂಗ್ ಬೇಕಾಗಿರೋದು ಇನ್ಪುಟ್ಸ್ ಎಲ್ಲನೂ ಅವ್ರ ಹತ್ರನೇ ಸಿಗುತ್ತೆ. ಈ ರೀತಿ ಫೆಸಿಲಿಟೀಸ್ ಮಾಡಲಾಗಿದೆ ಸರ್. ಹಾಗೆ ಇನ್ನು ಸೆರಿಕಲ್ಚರ್ ರಿಸೋರ್ಸ್ ಸೆಂಟರ್ ಅಂತ ಹೊಸದಾಗಿ ಒಂದು ಸೌಲಭ್ಯವನ್ನು ಪಡೆಯಲಾಗಿದೆ. ಹೇಗೆ ಅಂದರೆ ಈ ಚಾಕಿ ಸೆಂಟರ್ಸ್ ಯಾರು ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ ಅಂತೀವಿ, ಅವರು ಯಾರಾದರೂ ತುಂಬ ರೇಷ್ಮೆಯಲ್ಲಿ ಒಳ್ಳೆಯದಾಗಿ ಎಕ್ಸ್ಪೀರಿಯೆನ್ಸ್ ಆಗಿರ್ತಾರೆ, ಒಳ್ಳೆ ಜ್ಞಾನ ಇರುತ್ತೆ, ಅವರಿಗೆ ಐಡೆಂಟಿಫೈ ಮಾಡಿ ನಾವು ರೇಷ್ಮೆ ಸಂಪನ್ಮೂಲ ಕೇಂದ್ರ ಅಂತ, ಸರಿ ರಿಸೋರ್ಸ್ ಸೆಂಟರ್, ಅವರಿಗೆ ಅಲ್ಲಿರೋ ರೈತರಿಗೆಲ್ಲ ಟ್ರೈನಿಂಗ್ ಕೊಡಲಿಕ್ಕೆ. ನಾವು ಎಲ್ಲರೂ ರೈತರು CSRT ಮೈಸೂರಿಗೆ ಬರೋಕ್ಕಾಗೋದಿಲ್ಲ, ನಾವು ಎಲ್ಲ ರೈತರ ಹತ್ರಕ್ಕೂ ಹೋಗೋಕ್ಕೆ ಅನುಕೂಲ ಆಗೋದಿಲ್ಲ ಅಂತ ಈ ಥರ ಸೇರಿ ರಿಸೋರ್ಸ್ ಸೆಂಟರ್. ಇದು ಈವನ್ ಪ್ರೋಗ್ರೆಸಿವ್ ಫಾರ್ಮರ್ ಆಗಿ ಈವನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡ್ಬೋದು, ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅವರು ಮಾಡ್ಕೋಬೋದು, ಅವರು ಅಲ್ಲಿರೋ ರೈತರಿಗೆಲ್ಲ ಟ್ರೈನಿಂಗ್ ಕೊಡಲಿಕ್ಕೆ ಅವರಿಗೆಲ್ಲ ಫೆಸಿಲಿಟಿ ಕೊಡಲಾಗುತ್ತೆ ಸರ್. ಅರೌಂಡ್ 2 lakhs ಆಗೋದಂಥ ಇನ್ವೆಸ್ಟ್ಮೆಂಟ್, ಅವ್ರಿಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಟ್ರೈನಿಂಗ್ ಕೊಡೋಕ್ಕೆ ಅದೆಲ್ಲ ನಾವು ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ. ಒಂದು ಮೆಮೊರಾಂಡಮ್ MOA ಮಾಡಿಕೊಂಡು ಅವರು ರೆಗ್ಯುಲರ್ ಆಗಿ 1 ವರ್ಷಕ್ಕೆ ಒಂದು 10 ಮಿನಿಮಮ್ ಪ್ರೋಗ್ರಾಮ್ಸ್ ಮಾಡಬೇಕು, ವಿವಿಧ ಟೆಕ್ನಾಲಜೀಸ್ ಬಗ್ಗೆ, ಡಿಸ್ಇನ್ಫೆಕ್ಷನ್ ಆಗಲಿ, ಮಲ್ಬರಿ ಕಲ್ಟಿವೇಷನ್, ಸಿಲ್ಕೋಮ್ ರೇರಿಂಗ್ ಆಗಲಿ, ಏನು ಹೊಸ ತಾಂತ್ರಿಕತೆಗಳು ಬರುತ್ತೆ ಅದರ ಬಗ್ಗೆ ಈ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಲ್ಲಿರೋ ರೈತರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಸರ್. ಅದರಿಂದ ರೈತರಿಗೆ ಈಸಿಯಾಗಿ ಅವರು ನಾಲೆಡ್ಜನ್ನು ತಿಳ್ಕೊಬೋದು, ಹೊಸ ತಾಂತ್ರಿಕತೆ ಬಗ್ಗೆ ಅವಗಾಹನ ಸಿಗತ್ತೆ ಆ ಥರ. ಹಾಗೆಯೇ ಈ ಹೇಳಿದ ಯೂನಿಟ್ಸ್ ಇದೆಲ್ಲ ಇದೆ ಅಲ್ವಾ ಸರ್, ಇನ್ನೊಂದು ಇಂಪಾರ್ಟೆಂಟ್ ಬಯೋಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಯೂನಿಟ್ ಅಂತ ಇದೆ. ನಾವು ರೇಷ್ಮೆ ಅಥವಾ ಹಿಪ್ಪುನೇರಳೆ ರೇಷ್ಮೆಯಲ್ಲಿ ನಾವು ಯಾವುದೇ ಥರ ಅನ್ರಿಕಮೆಂಡೆಡ್ ಕೆಮಿಕಲ್ಸ್ ಆರ್ ಮೋರ್ ದ್ಯಾನ್ ದ ರಿಕಮೆಂಡೆಡ್ ಡೋಸ್ ಕೆಮಿಕಲ್ಸ್ನ ಬಳಸಬಾರ್ದು, ಅದರಿಂದ ನಮಗೆ ಬೆಳೆ ಲಾಸ್ ಆಗೋದು ಚಾನ್ಸು ಇದೆ. ಸೊ ನಾವು ಇದಕ್ಕಾಗಿ ಜೈವಿಕ ಕೀಟಕ ನಿಯಂತ್ರಣ ಅಂತೀವಿ. ಕೀಟಗಳನ್ನ ನಿರ್ಮೂಲನೆ ಮಾಡೋಕ್ಕೆ ಬಯೋಕಂಟ್ರೋಲ್ ಏಜೆಂಟ್ಸ್ನ ಯೂಸ್ ಮಾಡಿ ನಾವು ಕೀಟಗಳನ್ನ ನಿರ್ಮೂಲನೆ ಮಾಡೋದು. ಮಲ್ಬರಿ ಕಲ್ಟಿವೇಷನ್ ಆಗಲಿ, ಈವನ್ ಸಿಲ್ಕೋಮ್ ರೇರಿಂಗಲ್ಲಿ ಊಜಿ ನೋಣ ಬರುತ್ತೆ, ಊಜಿನನ್ನು ಕಂಟ್ರೋಲ್ಗಾಗಲಿ ಟ್ರೈಕೋಕಾರ್ಡ್ಸ್ ಅಂತ ಯೂಸ್ ಮಾಡೋದು. ಮಲ್ಬರಿ ಕೀಟ ಪಿಂಕ್ ಮಿಲಿ ಬಗ್ಗೆಲ್ಲ, ಸ್ಕಿಮ್ನಸ್ ಕಾಕ್ಸಿವರ, ಕ್ರಿಪ್ಟೋಲಮನ್ಸ್ ಮಾಂಟ್ರಿಜ, ಈ ಥರ ಬೀಟಿಲ್ಸ್ ಅಂತ ಹೇಳ್ತೀವಿ, ಆ ಬೀಟಿಲ್ಸ್ನ ಯೂಸ್ ಮಾಡಿ ಜೈವಿಕ ನಿಯಂತ್ರಣ ಮಾಡೋದು. ಸೊ ಇದೆಲ್ಲ ನಡೀತಾ ಇದೆ ಆಲ್ರೆಡಿ. ಬಟ್ ಏನಂದರೆ ರೈತರಿಗೆ ಬೇಕಿದ್ದಾಗ ಈ ಬಯೋಕಂಟ್ರೋಲ್ ಏಜೆಂಟ್ಸ್ನ ಸ್ಟೋರ್ ಮಾಡೋಕ್ಕಾಗಲ್ಲ ಸರ್. ಒಂದ್ಸಲ ಉತ್ಪನ್ನ ಮಾಡಿದ ಮೇಲೆ ನಾವು ರೈತರಿಗೆ ತಲುಪಿಸ್ಬೇಕು. ಒಂದೊಂದ್ಸಲ ರೈತರಿಗೆ ಬೇಕಿದ್ದಾಗ ಈ ಜೈವಿಕ ಕೀಟಗಳು ಲಭ್ಯವಾಗೋದಿಲ್ಲ. ಸೊ ಈ ರೀತಿ ಒಂದು ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಇದೆ, ಅದು ನಾವು ಫಿಲ್ ಮಾಡಬೇಕು, ಅಥವಾ ಆ ಗ್ಯಾಪ್, ಆ ಅಂತರ ಏನಿದೆ ಅದನ್ನು ನಾವು ಕಮ್ಮಿ ಮಾಡಬೇಕಂತ ಈಗ ನಮ್ಮ ಸಂಸ್ಥೆಯಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೊಸದಾಗಿ ಮಾಡಲಾಗಿದೆ. ಇನ್ಕ್ಯುಬೇಷನ್ ಸೆಂಟರಲ್ಲಿ ಒಬ್ಬರು ಈಗ ಎಜಿ ಆರ್ಗ್ಯಾನಿಕ್ಸ್ ಇಂದ ಅಂದರೆ ಒಂದು ಕಂಪನಿ ಅವರಿಗೆ ನಾವು ಆ ಟೆಕ್ನಾಲಜಿನ ಕೊಡಲಾಗುತ್ತದೆ. ಅವರೇ ಇಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಅವರು ಡಿಮ್ಯಾಂಡ್ ಹೇಗಿರುತ್ತೆ ಅದ್ರ ಪ್ರಕಾರವಾಗಿ ಯಾವ ಥರ ಜೈವಿಕ ಕೀಟಗಳು ಬೇಕು ಅದನ್ನು ಇಲ್ಲಿಂದ ಕೊರಿಯರ್ ಮುಖಾಂತರ ಸಪ್ಲೈ ಮಾಡಲಾಗುತ್ತದೆ. ಸೊ ಈ ರೀತಿ ಏನಂದರೆ ನಾವು ಕೆಮಿಕಲ್ಸ್ನ ಕಮ್ಮಿ ಮಾಡ್ಬೋದು, ಹಾಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಈ ಜೈವಿಕ ಕೀಟಗಳಿಂದ ಒಳ್ಳೆ ನಿರ್ಮೂಲನೆ ಮಾಡಲಿಕ್ಕಾಗುತ್ತೆ ಸರ್. ಸೊ ಈ ಇನ್ಕ್ಯುಬೇಷನ್ ಸೆಂಟರ್ಗೆ ನಾವು ಮುಂಚೆ ಎಲ್ಲಾನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸರ್. ಯಾರಾದರೂ ಆಂಟ್ರಪ್ರಿನ್ಯೂರ್ಸ್ ಹೊಸದಾಗಿ ಈ ಥರ ಸೆರಿಕಲ್ಚರ್ ಅಥವಾ ಬಯೋಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಯೂನಿಟ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಆಸೆ ಇದ್ದರೆ ಅವರು ಇಲ್ಲಿಗೆ ಬಂದು ಟ್ರೈನಿಂಗ್ ತೊಗೊಂಡು ಆಮೇಲೆ ಅವರು ಓನ್ ಆಗಿ ಮಾಡ್ಕೋಬೋದು. ಈಗ ಈ ಇನ್ಕ್ಯುಬೇಷನ್ ಸೆಂಟರ್ ಮುಖಾಂತರ ಅವ್ರಿಗೆ ಇನ್ನೂ ಸೌಲಭ್ಯವಾಗಿದೆ, ಇನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಅವರು ಟೆಕ್ನಾಲಜಿನ ಇಲ್ಲೇ ನಮ್ಮ ಕಂಟ್ರೋಲಲ್ಲಿ ಮಾಡೋದ್ರಿಂದ ಈವನ್ ಇಮಿಡಿಯೇಟ್ ಹೆಲ್ಪ್ ಸಿಗುತ್ತೆ. ಏನಾದರೂ ಟೆಕ್ನಾಲಜಿ ಆಗಲಿ, ಇನ್ನೀ ಪ್ರಾಬ್ಲಮ್ ಹ್ಯಾಂಡಲ್ ಮಾಡಬೇಕಂದ್ರೆ ಇಮಿಡಿಯೇಟ್ ನಮ್ಮ ಸೈಂಟಿಸ್ಟ್ ಮುಖಾಂತರ ಅವರಿಗೆ ಹೆಲ್ಪ್ ಸಿಗುತ್ತೆ ಸರ್. ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಇಬ್ಬರು ಜೊತೆಯಾಗಿ ಈ ಎಲ್ಲ ಯೂನಿಟ್ಸ್ಗೂ ಸಬ್ಸಿಡೀಸ್ ಇದೆ ಸರ್. ಹೇಗೆ ಅಂದರೆ ಈಗ ನಮ್ಮ ಚಾಕಿ ಸೆಂಟರ್ ನಡೆಸಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು 16-80 lakhs ಖರ್ಚಾಗುತ್ತೆ ಸರ್. ಈ ಮನೆ ಮಾಡಲಿಕ್ಕಾಗಿ ಅಂತ 12 lakh 12 lakhಗಳ ಸಬ್ಸಿಡಿ ಸಿಗ್ತಾ ಇದೆ. ಹಾಗೆ ಸೀಡ್ ಪ್ರೊಡಕ್ಷನ್ ಯೂನಿಟ್ಗೂ ಸಬ್ಸಿಡಿ ಸಿಗುತ್ತೆ. ಹಾಗೆ ನನ್ನ ಮೊಬೈಲ್ ಡಿಸ್ಇನ್ಫೆಕ್ಷನ್ ಯೂನಿಟ್ ಅಂತ ಹೇಳಿದ್ದೀನಿ, ಅದಕ್ಕೂ 1.5 lakh ದುಡ್ಡು ಸಬ್ಸಿಡಿ ಸಿಗುತ್ತೆ ಸರ್. ಈವನ್ ನರ್ಸರಿ ಯೂನಿಟ್ಸ್ಗೂ 1,50,000 ತನಕ ಸಬ್ಸಿಡಿ ಸಿಗ್ತಾ ಇದೆ. ಈ ರೀತಿ ಅವರು ಏನಂದರೆ ಯಾರಾದರೂ ಉದ್ಯಮಿಕರು ಈ ಉದ್ಯಮಗಳಲ್ಲಿ ಭಾಗವಹಿಸಬೇಕು ಅಥವಾ ಹೊಸದಾಗಿ ಅವರು ಸ್ಟಾರ್ಟ್ ಮಾಡಬೇಕಂದಾಗ ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್, ಈವನ್ ನಮ್ಮ ವಿಸ್ತರಣಾ ಕೇಂದ್ರಗಳು REC's ಅಂತ ಹೇಳ್ತೀವಿ, ಅವರು ಮುಖಾಂತರವಾಗಿ ಸಂಪರ್ಕಿಸಿ ಅಪ್ಲಿಕೇಶನ್ ಹಾಕ್ಕೊಂಡು ಆ ಸಬ್ಸಿಡಿನ ಅವರು ಪಡಿಸಬಹುದು ಸರ್. ಇದು ರೀತಿಗೆ ಇನ್ನು ಪೋಸ್ಟ್ ಕಕೂನ್ ಸೆಕ್ಟರಲ್ಲಿ ಒಂದಷ್ಟು ಆಂಟ್ರಪ್ರಿನಿಯಲ್ ಆಪರ್ಚುನಿಟೀಸ್ ಇದೆ ಸರ್. ಹೇಗೆ ಅಂದರೆ ಪೋಸ್ಟ್ ಕಕೂನ್ ಅಂದ ತಕ್ಷಣ ನಾವು ಮೇಯ್ನ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆಲ್ಲ ರೇಷ್ಮೆ ಸೀರೆ ಮೇಲೆ ಹೋಗುತ್ತೆ ಅಥವಾ ರೇಷ್ಮೆ ಬಟ್ಟೆ ಮೇಲೆ ಹೋಗುತ್ತೆ. ರೇಷ್ಮೆ ಬಟ್ಟೆ ಸೀರೆ ಅನ್ನೋದಕ್ಕಿಂತ ಇನ್ನೂ ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್, ಈಗೆಲ್ಲ ಬೈ ಪ್ರಾಡಕ್ಟ್ಸ್ ಎರಾ ಅಂತ ಹೇಳ್ತೀವಿ, ಅಂದರೆ ಬೇರೆ ಯಾವ ಥರ ಅಡಿಷ್ನಲ್ ಬೇರೆ ಪ್ರಾಡಕ್ಟ್ಸ್ ಮಾಡ್ಬೋದು. ಈಗ ಪ್ಯೂಪನಲ್ಲಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸರ್. ನಾವು ωomega-3 fatty acid ಅಂತ ಹೇಳ್ತೀವಿ, ಅದು ಮೊದಲೆಲ್ಲ ಫಿಶ್ ಆಯಿಲಿಂದ ಅಥವಾ ಫಿಶ್ ಆ ಟ್ಯಾಬ್ಲೆಟ್ಸ್ ಮೂಲಕ ತೊಗೊಳ್ತಿದ್ದು. ಬಟ್ ಈ ಪ್ಯೂಪಾಯಿಂದ ಆಯಿಲ್ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಆ ಆಯಿಲು ಒಳ್ಳೆ ωomega-3 fatty acids ಇದೆ ಅದರಲ್ಲಿ. ಸೊ ಈ ಪ್ಯೂಪಾ ಆಯಿಲ್ನ ಎಕ್ಸ್ಟ್ರಾಕ್ಷನ್ ಮಾಡೋದು, ಈವನ್ ನಾವು ಈಗ ರೇಷ್ಮೆ ದಾರ ಬಿಚ್ಚುವಾಗ ಗೂಳನ್ನ ನಾವು ಬಿಸಿನೀರಲ್ಲಿ ಬೇಯಿಸ್ತೀವಿ, ಆ ಬಿಸಿನೀರು ಹಾಗೆ ಬಿಸಾಕ್ತೀವಿ. ಅದನ್ನು ಆ ವೇಸ್ಟ್ ವಾಟರ್ ಏನಿದೆ ಅದರಲ್ಲಿ ಒಳ್ಳೆ ಕ್ವಾಂಟಿಟಿ ಆಫ್ ಸೆರಿಸಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸರ್. ಯಾಕಂದರೆ ಈ ಗೂಳು ದಾರನಲ್ಲಿರೋ ಸೆರಿಸಿನ ಅದರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಸೊ ಆ ವೇಸ್ಟ್ ವಾಟರ್ನ ನಾವು ಯೂಸ್ ಮಾಡಿ ಸೆರಿಸನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸೆರಿಸನ್ ಪೌಡರ್ ತೆಗಿಬೋದು. ಹಾಗೆ ಈ ಪ್ಯೂಪಾ ಏನಿದೆ, ಪ್ಯೂಪಾನಲ್ಲಿ ಮೇಲೆ ಇರೋದು ಶೆಲ್ಲಲ್ಲಿ ಕೈಟಿನ್ ಕೈಟೋಸಿನ್ ಅಂತ ಇರುತ್ತೆ, ಅದನ್ನು ತುಂಬ ಮುಖ್ಯವಾದ ಪ್ರೋಟೀನ್. ಸೊ ಈ ಪ್ಯೂಪಾನಿಂದನೂ ಕೈಟಿನ್ ಕೈಟೋಸನ್ ಎಕ್ಸ್ಟ್ರಾಕ್ಟ್ ಮಾಡಿ ಆ ಪೌಡರ್ ಮಾಡ್ಬೋದು, ಈ ಪ್ಯೂಪಾ ಆಯಿಲ್ ಮಾಡ್ಬೋದು. ಇದೆಲ್ಲ ಹೇಗಿದೆ ಸರ್, ಈಗ ಇತ್ತೀಚಿನ ಕಾಲಕ್ಕೆ ಈ ಸೆರಿಸಿನ್ ಪೌಡರ್, ಕೈಟಿನ್ ಪೌಡರ್, ಪ್ಯೂಪೆ ಪೌಡರ್ ಇದೆಲ್ಲ ಮೆಡಿಕಲ್ ಇಂಡಸ್ಟ್ರಿ, ಮೆಡಿಸಿನ್ ಔಷಧಗಳು, ಫಾರ್ಮಕ್ಯುಟಿಕಲ್, ಆಮೇಲೆ ಕಾಸ್ಮೆಟಿಕ್ ಇಂಡಸ್ಟ್ರಿ ಆಗಲಿ, ಆ ಥರ ಡಿಫ್ರೆಂಟ್ ಇಂಡಸ್ಟ್ರೀಸಲ್ಲಿ ಇದು ತುಂಬ ಯೂಸ್ ಮಾಡ್ತಿದ್ದಾರೆ. ಆದ್ದರಿಂದ ನಾವು ಬೇರೆ ಬೇರೆ ತರಹ ಯಾವ ಥರ ಯೂಸ್ ಮಾಡ್ಬೋದು ಅಂತ ಟ್ರೈನಿಂಗೂ ನಮ್ಮಲ್ಲಿ ಸಂಶೋಧನೆಯೂ ನಡೀತಾ ಇದೆ ಸರ್. ಈವನ್ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ವೂಂಡ್ ಹೀಲಿಂಗ್, ನಮ್ಮದು ಗಾಯ ಆದಾಗ ನಾವು ಹಚ್ಕೊಳ್ಳೋ ಕ್ರೀಮ್ ಇರುತ್ತಲ್ವ ಅದು ಯೂಸ್ ಮಾಡೋಕ್ಕೆ ಈ ಪೌಡರ್ನ ಇನ್ಕ್ಲೂಡ್ ಮಾಡೋದು, ಈ ರೀತಿ ಬೇರೆ ಬೇರೆ ಸಂಶೋಧನೆಗಳು ನಡೀತಾ ಇದೆ. ಹಾಗೆ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳ್ತೀವಿ, ಹ್ಯಾಂಡಿಕ್ರಾಫ್ಟ್ಸ್ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಕೆಲಸ. ಈ ಕಕೂನ್ ಶೆಲ್ಸ್ ಏನಿರುತ್ತೋ, ಈವನ್ ಸ್ಟೈನ್ ಆಗಿರೋದು ಅಥವಾ ಚಿಟ್ಟೆ ಆಚೆ ಬಂದಮೇಲೆ ಯಾವುದಾದ್ರೂ ವೇಸ್ಟ್ ಕಕೂನ್ಸ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿ ವಿವಿಧ ಹ್ಯಾಂಡಿಕ್ರಾಫ್ಟ್ಸ್ ಮಾಡೋದು. ಕಕೂನ್ ಹಾರ ಆಗಲಿ, ಬೊಕ್ಕೇಸ್ ಆಗಲಿ, ಬೇರೆ ಬೇರೆ ಡಿಫ್ರೆಂಟ್ ಐಟಮ್ಸ್ ಮಾಡಿ ಅದನ್ನು ಮಾರೋದು. ಇದು ತುಂಬ ಜನ ಗೊತ್ತಿದೆ, ಅದ್ರ ಬಗ್ಗೆನೂ ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ನಡೀತಾ ಇರುತ್ತೆ ಸರ್. ಈ ಟ್ರೈನಿಂಗಲ್ಲಿ ಹೆಣ್ಮಕ್ಳು ಎಸ್ಪೆಷಲಿ ಅವರು ಟ್ರೈನಿಂಗ್ ತೊಗೊಂಡು ಅವರಾಗಿ ಸ್ವಯಂವಾಗಿ ಈವನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಕೂಡ ಈ ಥರ ಆಂಟ್ರಪ್ರಿನರ್ಶಿಪ್ ಮಾಡ್ಬೋದು ಸರ್. ಹಾಗೆ ನಮಗೆ ಗೊತ್ತಿದೆ ಈ ಗೂಳು ಏನಿದೆ ನಮ್ಮ ರೇಷ್ಮೆಗಳು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಚಿಟ್ಟೆ ಬಂದ್ಬಿಡತ್ತೆ 9th or 10th day. ಒಂದೊಂದು ಸಲ ರೈತರಿಗೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋದಂಥ ಬೆಳೆ ಸಿಕ್ಕಲ್ಲ, ಸಿಕ್ತಿಲ್ವಾಗ ಅವರು ಸ್ಟೋರ್ ಮಾಡೋಕ್ಕಾಗಲ್ಲ, ಕಂಪಲ್ಸರಿ ಅವ್ರು ಮಾರ್ಕೆಟಿಂಗ್ ಮಾಡಬೇಕು. ಬಟ್ ಇನ್ನೊಂದು ರೀತಿ ಆಪ್ಷನ್ ಏನಂತೆ ಸರ್, ಹಾಟ್ ಏರ್ ಓವೆನ್ ಅಂತ ಇರುತ್ತೆ, ಕಕೂನ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ದೊಡ್ಡ ಓವೆನ್ ಮಾಡಿಕೊಂಡು ಅದರಲ್ಲಿ ನಾವು ಸ್ಟೈಫಲ್ ಮಾಡಿ ಕಕೂನ್ನ ಸ್ಟೋರ್ ಮಾಡೋದು. ಇದಕ್ಕೆಲ್ಲ ನಾವು ಅವರಿಗೆ ಆ ಸ್ಟೈಫ್ಲಿಂಗ್ ಚಾರ್ಜ್ ಏನಿರುತ್ತೆ ಹಾಗೆ ಸ್ಟೋರೇಜ್ ಚಾರ್ಜ್ ಏನಿರುತ್ತೆ ಅಂತ ಒಂದು ಫಿಕ್ಸ್ ಮಾಡಿಕೊಂಡು ಆದರೆ ರೈತರು ಅಲ್ಲಿ ಸ್ಟೋರ್ ಮಾಡಿಕೊಂಡು ಈ ಡ್ರೈ ಕಕೂನ್ಸ್ಗೆ ಹೆಚ್ಚಿನ ಬೆಳೆ ಸಿಗತ್ತೆ ಸರ್. ಈಗ ಬಟ್ 90% ನಮ್ಮಲ್ಲಿ ಗ್ರೀನ್ ಕಕೂನ್ಸ್ ಅಂತ ಹೇಳ್ತೀವಿ ಅಥವಾ ಫ್ರೆಶ್ ಕಕೂನ್, ಫ್ರೆಶ್ ಗೂಳು ಏನಿದೆ ಅದರ ಮಾರಾಟನೇ ನಡೀತಾ ಇದೆ. ಈವನ್ ಡ್ರೈ ಕಕೂನ್ಸನ್ನು ಮಾರಾಟ ಮಾಡಿ ಒಳ್ಳೆ ಮಾರ್ಕೆಟ್ ಪ್ರೈಸ್ ರೈತರಿಗೆ ಸಿಗೋದು ಅವಕಾಶ ಇದೆ ಸರ್. ಇದನ್ನು ಹಾಗೆ ಗೌರ್ಮೆಂಟಿಂದ ಸಬ್ಸಿಡಿ ತೊಗೊಂಡು ಈವನ್ ಗುಂಪಾಗಿ ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಮಾಡ್ಕೋಬೋದು, FPCCs ಅಥವಾ FPO ಇರುತ್ತಲ್ವ ಅವ್ರ ಮುಖಾಂತರನೂ ಮಾಡ್ಕೋಬೋದು ಸರ್. ಈ ರೀತಿ ವಿವಿಧ ಆಂಟ್ರಪ್ರಿನಿಯಲ್ ಆಪರ್ಚುನಿಟೀಸ್ ನಮ್ಮ ಮಲ್ಬರಿ ಸೆರಿಕಲ್ಚರಲ್ಲಿ ಇದೆ ಸರ್. ಡಾಕ್ಟರ್ ಜಯಸಿ ರಾಣಿ ಅವರೇ, ಅವಕಾಶಗಳನ್ನು ಬೇಕಾದಷ್ಟು ಹೇಳ್ಬೋದು, ಆದರೆ ಅದನ್ನು ಮಾಡ್ತಾ ಇರೋರು ಯಾರು ಇದ್ದಾರೆ, ಅಂದರೆ ಸಕ್ಸಸ್ ಸ್ಟೋರೀಸ್ ಏನಾದರೂ ನಿಮ್ಮಲ್ಲಿ ಇದೆಯಾ? ಮಾಡೋರಿದ್ದರೆ ಏನೇನು ಮಾಡ್ತಿದ್ದಾರೆ, ಅವ್ರಿಗೆ ಯಾವ ರೀತಿ ಅನುಕೂಲ ಆಗಿದೆ, ಉದಾಹರಣೆಗಳ ಸಮೇತ ಹೇಳ್ಬೋದೇ? ಎಸ್ ಸರ್. ಈಗ ನಾವು ಚಾಕಿ ಸೆಂಟರ್ಸ್ ಅಂತ ಹೇಳ್ತೀವಿ, ಮೊದಲಾಗಿ ನೋಡಿದರೆ ಮುಂಚೆ ಆ ಚಾಕಿ ಸೆಂಟರ್ಸ್ನೂ ತುಂಬ ಚಿಕ್ಕದಾಗಿ ಇತ್ತು ಸರ್, ಅಂದರೆ ಕಮ್ಮಿ ಜನ ಆಂಟ್ರಪ್ರಿನ್ಯೂರ್ಸ್ ಮಾಡ್ತಿದ್ರು. ಈಗ ನೋಡಿದರೆ ಒಂದು ಒಳ್ಳೆ ಎಸ್ಟಾಬ್ಲಿಷ್ ಮಾಡೆಲ್ ಅಂತ ನಾನು ಹೇಳಿದ್ದೀನಿ. ಅವ್ರದ್ದಾದಂಥ ನಾವು ಎಕನಾಮಿಕ್ಸಲ್ಲಿ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಹೇಳ್ತೀವಿ. ಈಗ ಚಾಕಿ ಸೆಂಟರ್ಸ್ ಇರೋರು ಸರ್ ಹೇಗಾಗಿದೆ ಅಂದರೆ ಅವರಲ್ಲೇ ಒಂದು ಏಜೆಂಟ್ಸ್ ಇರ್ತಾರೆ, ಅವರು ಯಾವ ಫಾರ್ಮರ್ಸ್ಗೆ ನಾವು ಕೊಡಬೇಕು, ಎಷ್ಟು ಇಂಡೆಂಟ್ ತೊಗೋಬೋದು, ಅವರಿಗೆ ಹೋಗಿ ಡೋರ್ ಸಪ್ಲೈ ಮಾಡೋದು. ಹಾಗೆ ಒಂದ್ಸಲ ಬೆಳೆ ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ಡಿಸ್ಇನ್ಫೆಕ್ಷನ್ ಅಥವಾ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಆ ಥರ ಕೊಡೋದು, ಈವನ್ ಅವ್ರಿಗೆ ಬೇಕಾಗಿರೋ ಡಿಸ್ಇನ್ಫೆಕ್ಟೆಂಟ್ಸು ಇನ್ಪುಟ್ಸ್ ಎಲ್ಲನೂ ಇವರೇ ಮಾರಾಟ ಮಾಡೋದು, ಈವನ್ ಟ್ರೈನಿಂಗ್ ಕೊಡೋದು. ಕಿರಣ್ಗೆರೆನಲ್ಲಿ ನಮ್ಗೆ ಚಾಕಿ ರೈರಿಂಗ್ ಸೆಂಟರ್ ಇದೆ, ನಮ್ಮ ಜಗದೀಶ್ ಅವರು ಸ್ಟಾರ್ಟ್ ಮಾಡಿದ್ದಂಥ, ಅದು ಒಂದು ಫ್ಯಾಕ್ಟ್ರಿ ಥರನೇ ನಡೀತಾ ಇರುತ್ತೆ ಸರ್. ರೆಗ್ಯುಲರ್ ಬ್ರಷಿಂಗ್ಸ್, ದಿನಾ ಬ್ರಷಿಂಗ್ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಈವನ್ ಬಂದಿದ್ದವ್ರು ರೈತರಿಗೆ ಅವರು ಟೆಕ್ನಾಲಜಿ ಅಥವಾ ತಾಂತ್ರಿಕತೆಗಳು ಹೇಳ್ಕೊಡೋದು, ಸಾಯಿಲ್ ಟೆಸ್ಟಿಂಗ್ ಫೆಸಿಲಿಟಿ ಮಾಡಿಕೊಡೋದು, ಅವರಿಗೆ ನೆಕ್ಸ್ಟ್ ಏನಾದರೂ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಹೆಲ್ಪ್ ಮಾಡೋದು, ಅವ್ರಿಗೆ ಒಂಥರ ಎಕ್ಸ್ಟೆನ್ಷನ್ ಸರ್ವಿಸು ಅಂದರೆ ವಿಸ್ತರಣಾ ಮೂಲಕನೂ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಈವನ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೂಡ ನಮ್ಮ ವಿಸ್ತರಣಾ ಕೇಂದ್ರಗಳಲ್ಲಿ ಕೃಷ್ಣಗಿರಿನಲ್ಲಿ ಒಂದು ಚಾಕಿ ಸೆಂಟರ್ ಇದೆ, ಅವರು ಅದೇ ರೀತಿ ಒಳ್ಳೆ ಗುಣಮಟ್ಟದ ಚಾಕಿ ಕೀಟಗಳನ್ನ ಸಪ್ಲೈ ಮಾಡ್ತಾರೆ, ಹಾಗೆ ಅವ್ರಿಗೆ ಬೇಕಾಗಿರೋದಂಥ ಎಕ್ಸ್ಟೆನ್ಷನ್ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ ಸರ್. ಇದೇ ರೀತಿ ಇನ್ನು ಸೀಡ್ ಪ್ರೊಡಕ್ಷನ್ ಯೂನಿಟ್ಸು ಅಷ್ಟೇ ಸರ್. ಸೀಡ್ ಪ್ರೊಡಕ್ಷನ್ ಯೂನಿಟಲ್ಲಿ ಕೆಲವರು ಓನ್ಲಿ ಮಲ್ಟಿ ವೋಲ್ಟೈನ್ ಆರ್ ಅಥವಾ ಕ್ರಾಸ್ ಬ್ರೀಡ್ ಮೊಟ್ಟೆ ಏನಿರುತ್ತೆ ಅದು ಮಾತ್ರ ಮಾಡ್ತಿದ್ರು. ಬಟ್ ಈ ಬೈ ವೋಲ್ಟೈನ್ ಸೀಡ್ ಪ್ರೊಡಕ್ಷನ್ ಯೂನಿಟ್ಸ್ ಏನಿದೆ ಅದನ್ನು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮುಖಾಂತರ ಮಾಡಿ ಒಳ್ಳೆ ಆದಾಯವನ್ನು ಪಡ್ತಾ ಇದ್ದಾರೆ ಸರ್. 1 rupee ಖರ್ಚು ಮಾಡಿದೆ ಅದರಲ್ಲಿ ಹೆಚ್ಚು ಕಮ್ಮಿ 2-3 rupees ತನಕನೂ ಆದಾಯ ಮಾಡ್ಕೋಬೋದು ಸರ್, ಲಾಭ ಮಾಡ್ಕೋಬೋದು. ಬೇರೆ ಇನ್ನೇನಾದ್ರು ಮಾಡಿದ್ದಾರೆ? ಇನ್ನು ನರ್ಸರಿ ಸೆಂಟರ್ಸ್ ಇದೆ ಸರ್. ನರ್ಸರಿ ಸೆಂಟರ್ ಹೇಗೆ ಅಂದರೆ ನರ್ಸರಿ ಸೆಂಟರಲ್ಲಿ ಈವನ್ 4 months ಸ್ಯಾಪ್ಲಿಂಗ್ ಸೇಲ್ ಮಾಡ್ತಾರೆ, ಅಥವಾ ಮರಗಡ್ಡಿ ವ್ಯವಸಾಯ ಮಾಡೋದಕ್ಕಾಗಿ 6 months ಅಥವಾ 7 months ಓಲ್ಡ್ ಸ್ಯಾಪ್ಲಿಂಗ್ಸು ಮಾಡ್ತಿದ್ದಾರೆ. ಇದು ಹೇಗೆ ಅಂದರೆ ತುಂಬ ಕಮ್ಮಿ ಇನ್ವೆಸ್ಟ್ಮೆಂಟ್ಸ್, ಅವರು ತೋಟ ಏನಿರುತ್ತೆ ಅದ್ರ ಜೊತೆಗೇನೆ ಮಾಡ್ತಾ ಇರ್ತಾರೆ, ತುಂಬ ಕಮ್ಮಿ ಅಟೆನ್ಷನ್ ಬೇಕಾಗತ್ತೆ. ಒಂದ್ಸಲ ಏನೇನು ಫರ್ಟಿಲೈಸರ್ ರಿಕ್ವೈರ್ಮೆಂಟ್ ಇದೆ ಹಾಕ್ಬಿಟ್ಟು ರೆಗ್ಯುಲರ್ ಇರಿಗೇಷನ್ ಮಾಡೋದು, ಬಟ್ ಅವರಿಗೆ ಅಡಿಷ್ನಲ್ ಇನ್ಕಮ್ ಥರ ಇದು ಹೆಲ್ಪ್ ಆಗುತ್ತೆ ಸರ್. ಈವನ್ ಬಯೋಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಯೂನಿಟೂ, ಬಟ್ ಇದು ನಾನು ಹೇಳ್ತಿರೋ ರೀತಿ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಇರೋದ್ರಿಂದ ತುಂಬ ಜನ ಸಕ್ಸಸ್ಫುಲ್ ಆಗಿ ಮಾಡಲಕ್ಕಾಗ್ತಾ ಇಲ್ಲ ಸರ್ ಬಯೋಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಯೂನಿಟ್. ಆಮೇಲೆ ಈ ಯಾರಾದರೂ ಮಾಡ್ತಿದ್ದಾರಾ ಬಯೋಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಸರ್, ಬಟ್ ತುಂಬ ಕಮ್ಮಿ ಸ್ಕೇಲಲ್ಲಿ. ಅದು ಸ್ಟ್ರೀಮ್ಲೈನ್ ಮಾಡಿ ರೈತರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ಇನ್ಕ್ಯುಬೇಷನ್ ಸೆಂಟರ್ ಮುಖಾಂತರ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್. ಬೇರೆ ಇನ್ಯಾರು ಎಂಟರ್ಪ್ರಿನರ್ಸ್ ಇದ್ದಾರೆ? ಬೇರೆ ಇನ್ನು ಎಂಟರ್ಪ್ರಿನರ್ಸ್ ಎಸ್ಪೆಷಲಿ ಪೋಸ್ಟ್ ಕಕೂನ್ ಅವ್ರ ಕಕೂನ್ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ಹೆಣ್ಮಕ್ಳು ಸರ್, ಅವರು ಟ್ರೈನಿಂಗ್ ಆದ್ಮೇಲೆ ಅವ್ರದಾಗಿ ಓನಾಗಿ ಶಾಪ್ ಮಾಡಿಕೊಂಡು ನಮಗೆ ಡಿಮ್ಯಾಂಡ್ ಮೊದಲಾಗಿ ಹೇಳಿದ್ರೆ ಅವರು ಈ ತರ ದೊಡ್ಡ ಗಾರ್ಲ್ಯಾಂಡ್ಸ್ ಆಗ್ಲಿ ಬೊಕೇಸ್ ಆಗ್ಲಿ ಎಲ್ಲ ಮಾಡಿ ಸಪ್ಲೈ ಮಾಡ್ತಿರ್ತಾರೆ ಸರ್. ಅಂದ್ರೆ ರೇಷ್ಮೆ ಗೂಡಿನಿಂದ ಕರಕುಶಲ ವಸ್ತುಗಳನ್ನ ತಯಾರು ಮಾಡುವಂತದ್ದು ಅಲ್ವೇ? ಅಂದ್ರೆ ಚಿಟ್ಟೆ ಕುರದ ಗೂಡನ್ನ ಖರೀದಿ ಮಾಡಿಕೊಂಡು ಅದರಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡೋದು ತರಬೇತಿಯನ್ನು ಕೊಡ್ತಾರೆ, ಟ್ರೈನಿಂಗ್ ನಡೀತಾ ಇರುತ್ತೆ ಸರ್. ಆಮೇಲೆ ಅದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಹೇಗಂದ್ರೆ ನಾವು ಈಗೆಲ್ಲ ಫ್ಲವರ್ ಎಲ್ಲ ಒಣಗೋಗುತ್ತೆ ಹೂವು, ಇದು ಏನಂದ್ರೆ ನಾವು ಆ ಮೀಟಿಂಗ್ ಅಥವಾ ಪ್ರೋಗ್ರಾಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಆಮೇಲೂ ನಾವು ಬ್ಯೂಟಿಫಿಕೇಶನ್ ಅಂತ ಹೇಳ್ತೀವಲ್ಲ ಸರ್, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಈ ಕಕೂನ್ ಗಾರ್ಲ್ಯಾಂಡ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿ ಮಾಡ್ತಾರೆ, ಅದರಿಂದ ಒಳ್ಳೆ ಅವಕಾಶ ಇದೆ ಸರ್ ಕಕೂನ್ ಹ್ಯಾಂಡಿಕ್ರಾಫ್ಟ್ಸ್ಗೂ ಕೂಡ. ಈಗ ನೀವು ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳ್ತಾ ಇದ್ದೀರಿ, ಆಗ್ಲಿಂದ ಮುಂಚೆ ನಿಮ್ CSRTI ಇರ್ಲಿಲ್ವಾ ಇದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಇರ್ಲಿಲ್ಲ ಸರ್. ನಾವು ಟ್ರೈನಿಂಗ್ ಕೊಡ್ತಾ ಇದ್ದು, ಟ್ರೈನಿಂಗ್ ಕೊಟ್ಟಿದ್ಮೇಲೆ ಆ ಆಂಟರ್ಪ್ರಿನ್ಯೂರ್ಸ್ ಉದ್ಯಮಿಗರು ಅವರಾಗಿ ಓನ್ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಏನಂದ್ರೆ ಇಲ್ಲಿ ಎಲ್ಲ ಫೆಸಿಲಿಟಿ ಇಲ್ಲೇ ಇರುತ್ತೆ, ಅವರು ಬಂದು ಇಲ್ಲಿ ಉತ್ಪಾದನೆ ಮಾಡಿ ಅದು ಸಪ್ಲೈ ಮಾಡ್ಕೋಬಹುದು ಸರ್. ಓಕೆ, ಏನು ವಿಶೇಷ ಈ ಇನ್ಕ್ಯುಬೇಷನ್ ಸೆಂಟರ್ ಏನಿದೆ ಅಲ್ಲಿ? ಅದೇ ಸರ್, ಈಗ ಮಾಡಿದ್ದು ಇನ್ಕ್ಯುಬೇಷನ್ ಸೆಂಟರ್ ಅಂತೂ ಬಯೋಕಂಟ್ರೋಲ್ ಏಜೆಂಟ್ ಪ್ರೊಡಕ್ಷನ್ ಯೂನಿಟ್ಗೆ, ಅಂದರೆ ಜೈವಿಕ ನಿಯಂತ್ರಣೆ ಕೀಟಕಗಳನ್ನು ಉತ್ಪಾದನೆ ಮಾಡಲಿಕ್ಕೆ ವಿವಿಧ ಕೀಟಗಳಿಗೆ ಅದು ಫಸ್ಟ್ ನಾವು ಕಲ್ಚರ್ ಮೇಂಟೈನ್ ಮಾಡ್ಕೋಬೇಕು ಸರ್. ಎಲ್ಲ ಆಂಟ್ರಪ್ರೆನ್ಯೂರ್ಸ್ಗೆ ಅದು ತಾಂತ್ರಿಕತೆ ಏನಿದೆ ಅದು ಅವಕಾಶವಿರೋದಿಲ್ಲ. ಸೊ ಇಲ್ಲಿ ಕಲ್ಚರ್ ಎಲ್ಲ ನಾವು ಮೇಂಟೈನ್ ಮಾಡಲಿಕ್ಕಾಗತ್ತೆ, ಆ ಕಲ್ಚರ್ನ ಯೂಸ್ ಮಾಡಿಕೊಂಡು ಅವರು ಕಮರ್ಷಿಯಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅಂದರೆ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡಿ ರೈತರಿಗೆ ಈವೆನ್ ಸೌತ್ ಇಂಡಿಯಾನಲ್ಲಿರೋ ಎಲ್ಲ ಸ್ಟೇಟ್ಸ್ಗೂ ಸಮಟೈಮ್ಸ್ ದೂರದಿಂದನೂ ಒಂದೊಂದ್ಸಲ ಆರ್ಡರ್ ಬರುತ್ತೆ ಸರ್, ಅವ್ರಿಗೂ ಅವರು ಕಮರ್ಷಿಯಲ್ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡಿ ಸಪ್ಲೈ ಮಾಡ್ತಿರ್ತಾರೆ ಸರ್. ಅಂದರೆ ಈಗ ನಿಮ್ಮ ಇನ್ಕ್ಯುಬೇಷನ್ ಸೆಂಟರು ಯಾರ್ಯಾರು ಉದ್ಯಮಿಗಳಾಗೋದಕ್ಕೆ ಬಯಸ್ತಾರಲ್ಲ ಅಂಥವ್ರಿಗೆ ತಾವು ತರಬೇತಿ ಮತ್ತೆ ಮಾರ್ಗದರ್ಶನ ಕೊಡ್ತೀರಿ? ಟೆಕ್ನಿಕಲ್ ಸಪೋರ್ಟು ಸಿಗತ್ತೆ, ಮಾರ್ಕೆಟಿಂಗ್ ಸಪೋರ್ಟು ಸಿಗತ್ತೆ, ಈವನ್ ಅವ್ರಿಗೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲಿ ಸಿಗತ್ತೆ ಸರ್. ನಾನು ಕಾರ್ಯಕ್ರಮ ಕೊನೆಯಲ್ಲಿ ಈವನ್ ಈಗ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತಾ ಇರೋದ್ರಂತ ಅವ್ರ ಮೊಬೈಲ್ ನಂಬರ್ ಕೂಡ ಹೇಳ್ತೀನಿ ಸರ್. ಈವನ್ ರೈತರಿಗೆ ಬೇಕಿದ್ದಾಗ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಸಪ್ಲೈ ಮಾಡ್ತಾರೆ ಸರ್. ಓಕೆ, ಈಗ ಮೊದಲನೇದು ಹಿಪ್ನೇರಳೆ ನರ್ಸರಿ ತಾವು ಹೇಳಿದ್ರಿ ಅಲ್ವಾ? ಹಿಪ್ನೇರಳೆ ನರ್ಸರಿಗೆ ತಾವು ಹೇಳಿದ್ರಿ ಮದರ್ ಆರ್ಚರ್ಡ್ ಅದನ್ನ ಅವರು ಮಾಡ್ಕೋಬೇಕಾಗತ್ತೆ ಅಂತ. ಈಗ ಅದನ್ನ ಮಾಡ್ಕೊಳ್ಳೋದಕ್ಕೆ ಮೂಲಭೂತವಾಗಿ ಬೇಸಿಕ್ ತಳಿ ಕೊಡಬೇಕಾಗತ್ತೆ ಅವ್ರಿಗೆ ಅಲ್ವಾ? ಈಗ ನೀವು ಸಂಶೋಧನೆ ಮಾಡಿದಂತಹ ತಳಿಯನ್ನ ನೀವು ಅವ್ರಿಗೆ ಕೊಡ್ತೀರಾ, ಅದನ್ನೇ ಅವರು ನಿರ್ವಹಣೆ ಮಾಡ್ಕೋಬಹುದಾ? ಅದು ಈಗ ಮದರ್ ಗಾರ್ಡನ್ ಮಾಡಕ್ಕೆ ಅವ್ರಿಗೆ ಕಟಿಂಗ್ಸ್ ಬೇಕಾಗತ್ತೆ, ನಮ್ಮ ಸಂಸ್ಥೆಯಲ್ಲಿ ನಾವು ಮೇಂಟೈನ್ ಮಾಡ್ತಿರ್ತೀವಿ ಸರ್. ಆ ವೆರೈಟಿನ ಯೂಶಲಿ ರೈತರು V1 ವೆರೈಟಿನ, ಕಮರ್ಷಿಯಲ್ ಗಾರ್ಡನ್ ಅಂದ್ರೆ V1 ವೆರೈಟಿ ಮಾಡ್ತಾರೆ ಸರ್. ಚಾಕಿಗೆ ಬೇಕಾಗತ್ತೆ ಅಂದ್ರೆ V1 ಅಥವಾ G2 ವೆರೈಟಿನ ಬಳಸ್ತಾರೆ. ಅದರಿಂದ ನಾವು ನಮ್ಮ ಹತ್ರ ಇರೋ ಕಡ್ಡಿಗಳು ಅವೈಲಬಲ್ ಇದೆ, ಸೊ ಅವರು ಇಲ್ಲಿಂದ ತಗೊಂಡೋಗಿ ಅವರ ಸಸಿನ ಸ್ಟಾರ್ಟ್ ಮಾಡ್ಕೋಬಹುದು. ಈವನ್ ಅವರು ನಿಯರ್ ಬೈ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ತಾರಲ್ವಾ, ಅವರು ಗಾರ್ಡನ್ ಯೂಸ್ ಮಾಡ್ಕೋಬಹುದು ಸರ್. ಜನಕ್ಕೆ ನಂಬಿಕೆ ಬರಬೇಕು ಅಂತಾದ್ರೆ ಇದು CSRTI ಸಂಸ್ಥೆಯಿಂದ ನಾವು ಮೂಲ ಬಿತ್ತನೆಯನ್ನ ತಂದಿದೀವಿ. ಹೌದು ಸರ್, ಹಾಗಾಗಿ ವೆರೈಟಿ ಶುದ್ಧತೆ ಇದೆ. ಕೆಲವು ಸತಿ ಏನಾಗುತ್ತೆ, ಈವನ್ ತಮಿಳ್ನಾಡು ದೂರ ಪ್ರಾಂತದಿಂದ ಕೂಡ ಇಲ್ಲಿಂದಾನೇ ಸಪ್ಲೈ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ಸರ್. ಒಂದೊಂದ್ಸಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜನ್ನು ಜಾಸ್ತಿ ಆಗುತ್ತೆ, ಬಟ್ ಏನಂದ್ರೆ ನೀವು ಹೇಳ್ದಂಗೆ ಆ ವೆರೈಟಿ ಪ್ಯೂರಿಟಿ ಏನಿರುತ್ತೆ ಅದು ಬೇಕು ಅಂತ ಅವ್ರು ಇಲ್ಲಿಗೆ ಬಂದು ತಗೊಂಡೋಗ್ತಿರ್ತಾರೆ ಸರ್. ಅಂದ್ರೆ ಸಾಮಾನ್ಯವಾಗಿ ಒಂದೆರಡು ತಳಿಯನ್ನ ಅವರು ನರ್ಸರಿನಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ? ನಿಮ್ಮ ಹತ್ರ ಬೇಕಾದಷ್ಟು ತಳಿ ಇದೆ, ಅದನ್ನೆಲ್ಲ ಅವ್ರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಎಲ್ಲ ಬೇಡ ಸರ್. ಆಮೇಲೆ ಈಗ ಮುಖ್ಯವಾಗಿ ನಾವೀಗ 90% V1 ವೆರೈಟಿನೇ ನಡೀತಾ ಇದೆ ಸರ್. ಒಂದೊಂದು ಕಡೆ ಮಾತ್ರ ಎಲ್ಲಿ ರಿಸೋರ್ಸ್ ಕನ್ಸ್ಟ್ರೆಂಟ್ ಇರೋದ ಕಡೆ RC1 ವೆರೈಟಿ ಆ ಥರ ಅದು ತುಂಬ ಕಮ್ಮಿ ಆಗಿದೆ. ಸೊ V1 ವೆರೈಟಿ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬ ಡಿಮ್ಯಾಂಡೂ ಇರುತ್ತೆ ಸರ್. ಯಾಕಂದರೆ ಕೆಲವು ಸತಿ ರೈತರು ನರ್ಸರಿ ಎಲ್ಲ ರೆಡಿ ಮಾಡಿದ ಮೇಲೆ ಉದ್ಯಮಿಕರು ಸೇಲ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಸ್ಯಾಪ್ಲಿಂಗ್ ಹಂಗೆ ಇಟ್ಕೋಬೇಕಾಗತ್ತೆ. ಅದರಿಂದ ಯಾವುದು ಡಿಮ್ಯಾಂಡ್ ಜಾಸ್ತಿ ಇದೆ ಅದು ನೋಡಿಕೊಂಡು ಹಾಕ್ಕೊಳ್ಳೋದು ತುಂಬ ಅನುಕೂಲ ಆಗುತ್ತೆ ಸರ್. ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರೇಷ್ಮೆ ತುಂಬ ಇತ್ತು, ಆದರೆ ಈಗ ಉತ್ತರ ಕರ್ನಾಟಕದಲ್ಲೂ ಕೂಡ ಅಂದರೆ ಬಿಸಿಲಿನ ಜಾಗಗಳಲ್ಲೂ ಕೂಡ ಇವತ್ತು ರೇಷ್ಮೆ ಜನಪ್ರಿಯವಾಗ್ತಾ ಇದೆ ಅಲ್ವಾ? ಈಗ ನಿಮ್ಮ ತಾಂತ್ರಿಕತೆಗಳು ಆ ಭಾಗಕ್ಕೂ ಕೂಡ ಸೂಕ್ತವಾಗಿರೋ ತರಹ ನಿಮ್ಮ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಮಾಹಿತಿಯನ್ನು ಕೊಡ್ತೀರಾ ಹೇಗೆ ಅಂತ? ಸರ್, ಹೇಗೆ ಅಂದ್ರೆ, ಈಗ ನಾನು ಹೇಳ್ದಂಗೆ ಮುಂಚೆ ನೋಡಿದ್ರೆ ಓನ್ಲಿ ಎಲ್ಲೆಲ್ಲಿ ಆಗತ್ತೋ ಆ ಥರ ಸೌತ್ ಇಂಡಿಯಾ ಕ್ಲೈಮೆಟಿಕ್ ಕಂಡೀಷನ್ ಎಲ್ಲಿ ಚೆನ್ನಾಗಿರತ್ತೆ ಅಂತ ಇಲ್ಲಿ ಜಾಸ್ತಿ ಇತ್ತು. ಬಟ್ ಈಗ ಇರೋ ತಳಿಗಳು ಮಲ್ಬರಿ ವೆರೈಟಿ ಆಗಲಿ, ಹಾಗೆ ಸಿಲ್ಕ್ವಾಮ್ ಬ್ರೀಡ್ಸ್ ಆಗಲಿ, ಅದು ಎಲ್ಲ ಕ್ಲೈಮೆಟಿಕ್ ಕಂಡೀಷನ್ಸ್ಗೂ ಬೆಳೆಸೋಕ್ಕಾಗತ್ತೆ ಸರ್. ಹಾಗೆ ಇತ್ತೀಚೆಗೆ ರೀಸೆಂಟಾಗಿ ಥರ್ಮೋ ಟಾಲರೆಂಟ್ ಹೈಬ್ರಿಡ್ಸ್, ಅಂದರೆ ಜಾಸ್ತಿ ಟೆಂಪರೇಚರ್ ಇರೋ ಕಡೆಯೂ ಬೆಳೆಸೋದಂತ ಹೊಸ ಸಿಲ್ಕ್ವಾಮ್ ಹೈಬ್ರಿಡ್ಸ್ ಬರ್ತಿದೆ ಸರ್. ಸೊ ಅದರಿಂದ ಏನಾದರೆ ಇನ್ನೂ ಈವನ್ ನಾರ್ತನ್ ಕಂಡೀಷನ್ಸ್ ಅಲ್ಲಿ ಕೂಡ, ನಾರ್ತ್ ಸ್ಟೇಟ್ಸ್ ಅಲ್ಲಿ ಅಥವಾ ನಾರ್ತ್ ಪಾರ್ಟ್ಸ್ ಆಫ್ ಕರ್ನಾಟಕನಲ್ಲಿ ಕೂಡ ಆರಾಮಾಗಿ ಬೆಳೆಸೋಕ್ಕಾಗತ್ತೆ. ಈ ನೀವು ಟೆಕ್ನಾಲಜೀಸ್ ಅಂತ ಕೇಳಿದಿರಲ್ವಾ, ಮುಂಚೆಗಿಂತ ಈಗ ಇರೋದು ಬ್ರೀಡಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಡಿಸ್ಇನ್ಫೆಕ್ಷನ್ ಮತ್ತು ಹೈಜೀನ್, ಟೆಂಪರೇಚರ್ ಈಗ ಜಾಸ್ತಿ ಟೆಂಪರೇಚರ್ ಇರೋದು ಕಡೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಏನು ಟೆಂಪರೇಚರ್ ಕಮ್ಮಿ ಮಾಡ್ಕೊಳ್ಳೋದು ಆ ಥರ ಏನೇನು ಅಡಾಪ್ಟೇಷನ್ಸ್ ಬೇಕಾಗತ್ತೋ ಆ ಥರ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆಯೂ ರೇಷ್ಮೆ ಬೆಳೆಯೋಕ್ಕೆ ಅನುಕೂಲವಾಗಿದೆ ಸರ್. ಹಾಗೆ ಏನಂದರೆ ಈ ಸ್ಟ್ಯಾಗ್ನೇಷನ್ ಅಂತ ಹೇಳ್ತೀವಿ, ಒಂದು ಈಗ ಬೇರೆ ಬೆಳೆನೂ ಬೆಳೀತಾ ಇರೋದ್ರಿಂದ ಈ ಸೌತಲ್ಲಿ ಇನ್ನೂ ಹೆಚ್ಚಿನ ಮಾಡೋಕ್ಕಾಗಲ್ಲ ಸರ್. ಅದರಿಂದ ಬೇರೆ ಪ್ಲೇಸಸ್ಸಲ್ಲಿ ಹೊಸದಾಗಿ ಎಲ್ಲೆಲ್ಲೂ ರೇಷ್ಮೆನ ಪ್ರಮೋಟ್ ಮಾಡ್ಬೋದು ಅನ್ನೋದು ರೀತಿಯಲ್ಲಿ ಎಲ್ಲಿ ರೇಷ್ಮೆ ಇಲ್ಲವೋ ಅಲ್ಲಿ ಎಕ್ಸ್ಟೆನ್ಷನ್ ಸಪೋರ್ಟ್ ಅಂದರೆ ವಿಸ್ತರಣಾ ಕಾರ್ಯಕ್ರಮಗಳ ಮೂಲಕ, ಹಾಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮೂಲಕ, ಹಾಗೆ ಸಬ್ಸಿಡಿ ಎಲ್ಲ ಈಗ ರೇರಿಂಗ್ ಹೌಸ್ ಮಾಡೋಕ್ಕಾಗಲಿ, ಗಾರ್ಡನ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೆ, ಡ್ರಿಪ್ ಇರಿಗೇಷನ್ ಮಾಡೋಕ್ಕೆ, ಹಾಗೆ ಡಿಸ್ಇನ್ಫೆಕ್ಟೆಂಟ್ಸ್ ಏನೇನು ಬೇಕಾಗುತ್ತೆ ಇದಕ್ಕೆಲ್ಲನೂ ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತೆ ಸರ್. ಅದರಿಂದ ರೈತರಿಗೆ ತುಂಬ ಅನುಕೂಲವಾಗುತ್ತೆ. ಮುಂಚೆ ರೈತರ ಚಾಕಿ ಕಟ್ಕೊಳ್ಳೋರು ಮೊಟ್ಟೆನ ವಿತ್ತನೆ ಕೋಟಿಯಿಂದ ತಂದು ರೇಷ್ಮೆ ಇಲಾಖೆ ಆಗ ರೇಷ್ಮೆ ಕ್ವಾಲಿಟಿ ಕ್ಲಬ್ಸ್ ಅಂತೇಳಿ ಅಂದರೆ ಗುಣಮಟ್ಟದ ಕ್ಲಬ್ಗಳಂತ ಮಾಡಿ ಒಂದು 20-30 ಜನ ರೈತರನ್ನ ಒಟ್ಟಾಗಿ ಸೇರಿಸಿ ನೀವೆಲ್ಲ ಒಟ್ಟಾಗಿ ಸೇರಿಕೊಂಡು ನಿಮ್ಮ ಚಾಕಿ ನೀವು ಕಟ್ಕೊಳ್ಳಿ ಅಂತ ಹೇಳಿ ಮಾಡ್ತಾ ಇದ್ರು. ಆಮೇಲೆ ಹುಟ್ಟಿದ್ದು ಚಾಕಿ ಕೇಂದ್ರಗಳ ಪರಿಕಲ್ಪನೆ. ಇದು ಒಂತರಹ ಕ್ರಾಂತಿಕಾರಿ ಬದಲಾವಣೆ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಒಂದು ವರ್ಷದಲ್ಲಿ 2-4 ಬೆಳೆ ಬೆಳ್ಕೊಂಡಿದ್ದಂತಹ ರೈತ 10 ಬೆಳೆನ ಬೆಳೆಯೋದಕ್ಕೆ ಶುರು ಮಾಡಿದ. ಯಾಕೆಂದ್ರೆ 12 ದಿವಸ ಅವನಿಗೆ ಚಾಕಿಯಲ್ಲಿ ಉಳಿದು ಹೋಗೋದು ಅಲ್ವಾ. ಬಹುಶಃ ಆ ಒಂದು ಹೆಗ್ಗಳಿಕೆ ನಿಮ್ಮ ಕೇಂದ್ರಕ್ಕೆ ಸಲ್ಲತ್ತೆ. ಕೇಂದ್ರ ಚಾಕಿ ಕೇಂದ್ರಗಳನ್ನು ಸುಧಾರಣೆ ಮಾಡಿದ್ದು ಮತ್ತು ಅದಕ್ಕೆ ತಾಂತ್ರಿಕತೆಯನ್ನು ಕೊಟ್ಟಿದ್ದು ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹೇಳೋದೇ ಆದರೆ ಇವತ್ತು ರೇಷ್ಮೆ ಕೃಷಿ ಕ್ಷೇತ್ರದ ಬಹುದೊಡ್ಡ ಬದಲಾವಣೆ ಅಂದರೆ ಚಾಕಿ ಕೇಂದ್ರ. ಹೇಗೆ ಅಂದರೆ ಈಗ ಒಂಥರ ಮಾರ್ಕೆಟ್ ಕಂಟ್ರೋಲ್ ಆಗುತ್ತೆ ಸರ್. ಚಾಕಿ ಸೆಂಟರ್ಸ್ ಅವರೇ ಈವನ್ ಹೊಸ ವೆರೈಟಿ ಪ್ರಮೋಟ್ ಮಾಡಬೇಕಾ, ತಾಂತ್ರಿಕತೆ ಬಗ್ಗೆ ಹೇಳಬೇಕು, ಡಿಸ್ಇನ್ಫೆಕ್ಷನ್ ಬಗ್ಗೆ ಹೇಳಬೇಕು, ವಿಸ್ತರಣಾ ಎಕ್ಸ್ಟೆನ್ಷನ್ ಸರ್ವಿಸ್ ಏನು ಹೇಳ್ತೀವಿ ಅದೆಲ್ಲ ಚಾಕಿ ಸೆಂಟರ್ಸ್ ಆರ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಅವರು ರೈತರಿಗೆ ಹತ್ರವಾಗಿದ್ದಾರೆ, ಆಮೇಲೆ ಅವ್ರು ಏನು ಹೇಳ್ತಾರೆ ರೈತರು ನಂಬ್ತಾರೆ ಸರ್ ತಕ್ಷಣ. ಯಾಕಂದರೆ ಅವರು ಗುಣಮಟ್ಟದ ಚಾಕಿ ಸಪ್ಲೈ ಮಾಡಿದರೆ ಒಂದ್ಸಲ ಅವ್ರ ನಂಬಿಕೆ ಏನಿರುತ್ತೆ, ಆಮೇಲೆ ಅವರು ಏನೇನು ಗೈಡೆನ್ಸ್ ಕೊಡ್ತಾರೋ ಅದೆಲ್ಲ ರೈತರು ಅವಲಂಬನೆ ಮಾಡ್ಕೊಳ್ತಿರ್ತಾರೆ ಸರ್. ಹಾಗೆ ನೀವು ಹೇಳ್ದಂಗೆ ಈಗ ಚಾಕಿ ಯಾವ ರೀತಿಯಲ್ಲಿ 10 ಡೇಸ್ ಡ್ಯೂರೇಷನ್ ಕಮ್ಮಿ ಆಗಿದೆ, ಮೌಂಟಿಂಗ್ ಹಾಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಮೌಂಟಿಂಗ್ ಹಾಲಲ್ಲಿ ಈ ಆಂಧ್ರದಲ್ಲಿ ಕೆಲವು ಪ್ರಾಂತದಲ್ಲಿ ನೋಡ್ತೀವಿ, ಅದು ಎಸ್ಪೆಷಲಿ ಮಲ್ಟಿವೋಲ್ಟೈನ್ ಮಾಡೋ ರೈತರು ಈ ಹುಳ ಗೂಡು ಕಟ್ಟಕ್ಕೆ ರೆಡಿ ಇದ್ದಾಗ ಅವರು ಈ ಮೌಂಟಿಂಗ್ ಹಾಲ್ ಅಂದರೆ ಒಂದು ಶೆಡ್ ಹಾಕಿ ಅಲ್ಲಿ ಚಂದ್ರಿಕೆಗಳನ್ನು ಇಟ್ಕೊಂಡಿರ್ತಾರೆ ಸರ್, ಬಿದಿರು ಚಂದ್ರಿಕೆಗಳನ್ನು. ಅಲ್ಲಿ ರೈತರು ತೊಗೊಂಡೋಗಿ ಈ ಹುಳನ್ನು ತೊಗೊಂಡೋಗಿ ಅಲ್ಲೇ ಮೌಂಟಿಂಗ್ ಮಾಡ್ತಾರೆ. ಹಾಗೆ ಗೂಳೆಲ್ಲ ತಯಾರಿ ಆದಮೇಲೆ ಗೂಳು ಬಿಚ್ಚೋದು ಅಂದರೆ ಮಾರ್ಕೆಟ್ ಮಾಡೋ ತನಕ ಆ ಟೈಮ್ ಏನಿರುತ್ತೆ ಅದೆಲ್ಲ ಮೌಂಟಿಂಗ್ ಹಾಲಲ್ಲೇ ನಡೆಯುತ್ತೆ. ಇದರಿಂದ ಇನ್ನೂ 10 ಡೇಸ್ ಎಕ್ಸ್ಟ್ರಾ ಟೈಮು ಈ 10 ಡೇಸ್ ಗ್ಯಾಪಲ್ಲಿ ರೈತರು ಮನೆ ಕ್ಲೀನ್ ಮಾಡಿಕೊಂಡು ಡಿಸ್ಇನ್ಫೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಚ್ಗೆ ರೆಡಿ ಮಾಡ್ಕೋಬೋದು ಸರ್. ಈ ಮೌಂಟಿಂಗ್ ಹಾಲ್ ಇರೋ ಆಂಟ್ರಪ್ರನ್ಯೂರ್ ಯಾರಿರ್ತಾರೆ ಅವರು ಈ ಮೌಂಟೇಜಸ್ಗೆ ಡಿಸ್ಇನ್ಫೆಕ್ಷನ್ ಮಾಡ್ತಾರೆ, ಆಮೇಲೆ ಅವರು ಪ್ಲೇಸ್ ಕೊಡ್ತಾರೆ, ಈವನ್ ಹಾರ್ವೆಸ್ಟಿಂಗ್ಗೆ ಯಾರು ಆಳುಗಳು ಬೇಕಾಗುತ್ತೆ ಅವ್ರನ್ನ ಅರೇಂಜ್ ಮಾಡಿಕೊಡ್ತಾರೆ, ಅದಕ್ಕೆಲ್ಲ ಅವರು ಚಾರ್ಜ್ ಮಾಡ್ತಾರೆ. ಈ ರೀತಿ ಆಂಟ್ರಪ್ರನ್ಯೂರ್ಗೆ ಅನುಕೂಲ ಆಗುತ್ತೆ, ಹಾಗೆ ರೈತರಿಗೂ ಇನ್ನೂ ಕ್ರಾಪ್ ಪೀರಿಯಡ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಸರ್. ಈವನ್ ರೋಟ್ರಿ ಮೌಂಟೇಜ್ಗೂ ಈಗ ಚಿತ್ರದುರ್ಗ ಏರಿಯಾ ಎಲ್ಲ ನೋಡಿದರೆ ಸುಮಾರು ಜನ ಅಲ್ಲಿ ರೋಟ್ರಿ ಮೌಂಟೇಜೇ ಯೂಸ್ ಮಾಡ್ತಾರೆ, ಅದಕ್ಕಾಗಿ ಸಪರೇಟಾಗಿ ಮೌಂಟಿಂಗ್ ಹಾಲನ್ನು ಮಾಡ್ಕೊಂಡಿರ್ತಾರೆ ಸರ್. ಇದು ಒಂಥರ ಅನುಕೂಲ ಆಗುತ್ತೆ ರೈತರಿಗೆ. ಆಲೋಚನೆ ಮಾಡಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಉದ್ಯಮಶೀಲತೆಗೆ ಅವಕಾಶ ಇದೆ. ಹೌದು ಸರ್ ಅಲ್ವಾ. ಯಾಕೆಂದ್ರೆ ರೇಷ್ಮೆ ಕೃಷಿನೇ ಅಂಥದ್ದು, ಬಹಳ ವಿಶಿಷ್ಟವಾದಂತಹ ಕಸಬು, ಪ್ರತಿಯೊಂದು ಕಡೆನೂ ಕೂಡ ಉದ್ಯಮಶೀಲತೆಗೆ ಅವಕಾಶ ಇದೆ. ರೈತರು ಅದನ್ನ ಅರ್ಥ ಮಾಡ್ಕೋಬೇಕು. ಹೌದು ಸರ್, ಅಂದ್ರೆ ನಾವು ಇದು ನಾನು ಯಾವಾಗ್ಲೂ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಮೋಟಿವೇಟ್ ಮಾಡ್ತಾ ಇರ್ತೀವಿ ರೈತರಿಗೆ, ಆಂಟರ್ಪ್ರಿನರ್ಸ್ಗೆ. ಹೇಗೆ ಅಂದ್ರೆ ಆಲ್ವೇಸ್ ಒಂದು ಇನ್ನೋವೇಟಿವ್ ಆಗಿ ತಮ್ಮದಾದಂತ ಒಂದು ಇನ್ನೋವೇಷನ್ ಆ್ಯಡ್ ಮಾಡಿ ಆಂಟರ್ಪ್ರಿನರ್ಶಿಪ್ ಮಾಡೆಲ್ ಅಲ್ಲಿ ನೋಡಬೇಕು. ಒಂದು ಆಂಟರ್ಪ್ರಿನ್ಯೂರ್ ಏನು ಸರ್, ರಿಸ್ಕ್ ಮಾಡಕ್ ರೆಡಿ ಇರ್ತಾರೆ, ಅವ್ರದಾದಂತ ಒಂದು ಯೋಚನೆಗಳನ್ನ ಅದರಲ್ಲಿ ಹಾಕಿ ಒಳ್ಳೆ ಲಾಭ ಮಾಡ್ಬೇಕಂತ ಮಾಡ್ತಾರೆ. ಆ ರೀತಿಯಲ್ಲಿ ರೈತರು ನಮಗೆ ಇಷ್ಟು ಲಾಭ ಬಂದ್ರೆ ಸಾಕು ಇಷ್ಟು ಅನ್ನೋದು ರೀತಿಯಲ್ಲ, ಅವರು ವೆಚ್ಚ ಮೇಲಿನೂ ಗಮನ ಇಟ್ಕೊಂಡು ಒಳ್ಳೆ ಲಾಭ ಮಾಡ್ಕೋಬೇಕು ಸರ್. ಅದು ನಮ್ಮ ಕಡೆಯಿಂದ ಅವ್ರಿಗೆಲ್ಲರಿಗೂ ಒಂದು ರಿಕ್ವೆಸ್ಟ್. ಜಾಯಿಸಿ ರಾಣಿ ಅವರ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಹಾಂ ಸರ್, 7676722288. ಇನ್ನೊಮ್ಮೆ ಹೇಳ್ತೀರಾ? 7676722288. ಇನ್ನೂ ಒಂದ್ಸರಿ ಹೇಳ್ಬಿಡಿ. ಹಾಂ ಸರ್, 7676722288. ಒಳ್ಳೆಯದು ಜಯಸಿ ರಾಣಿ ಅವರೇ, ಇದುವರೆಗೂ ಕೂಡ ತಾವು ರೇಷ್ಮೆ ಕೃಷಿಯಲ್ಲಿ ಉದ್ಯಮಶೀಲತೆಗಿರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ಇನ್ಕ್ಯುಬೇಷನ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಇದ್ದರೂ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಿ ಪಡೆದುಕೊಳ್ಳಿ. ಒಳ್ಳೆಯದಾಗಲಿ, ಒಳ್ಳೆಯ ವಿಚಾರವನ್ನು ತಿಳಿಸಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ರೇಷ್ಮೆ ಕೃಷಿಯಲ್ಲಿ ಉದ್ಯಮಶೀಲತೆಗೆ ಅವಕಾಶಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಡಿ ಜಾಯ್ಸಿ ರಾಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ